ನಮ್ಮ ತನು ಕನ್ನಡ, ಮನ ಕನ್ನಡ, ಸಮಸ್ತವು ಕನ್ನಡವಾಗಿರಲಿ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂಬ ಅರಿವು ನಮಗಿರಲಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ಅನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿ ಹೆಚ್ಚಿಸುವ ತಾಂತ್ರಿಕತೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಂಆರ್ ಉಮೇಶ್ ಅವರೊಡನೆ ಸಂದರ್ಶನವನ್ನು. ಅದಾದ ಬಳಿಕ ಆಲ್ಕೋಡು ಗ್ರಾಮದ ದಿಲೀಪ್ ಕುಮಾರ್ ಅವರ ರೇಷ್ಮೆ ಕೃಷಿ ಆಧಾರಿತ ಸಮಗ್ರ ಕೃಷಿ ಅನುಭವಗಳನ್ನು ಕುರಿತು ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಅದಾದ ಬಳಿಕ ರಾಯಚೂರು ತಾಲೂಕಿನ ಗದಾರ ಗ್ರಾಮದ ಗಂಗಮ್ಮ ಅವರಿಂದ ಸಂಪ್ರದಾಯ ಪದಗಳನ್ನು ಕೇಳುವಿರಿ. ಇವಿಷ್ಟು ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹಾಗಾದರೆ ಆರಂಭದಲ್ಲಿ ಕೇಳೋಣ ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿ ಹೆಚ್ಚಿಸುವ ತಾಂತ್ರಿಕತೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಂಆರ್ ಉಮೇಶ್ ಅವರೊಡನೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಸೂರ್ಯಕಾಂತಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಬೇಕಾದ್ರೆ ಯಾವ ರೀತಿ ಬೇಸಾಯ ಕ್ರಮಗಳನ್ನು ರೈತರು ಮಾಡಬೇಕಾಗತ್ತೆ, ಯಾವ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು, ಹೇಗೆ ಬೇಸಾಯ ಕ್ರಮಗಳನ್ನು ಅನುಸರಿಸಿದ ಮುಖಾಂತರ ಹೆಚ್ಚಿನ ಇಳುವರಿಯನ್ನು ಪಡಿಬೋದು ಅಂತಕ್ಕಂಥ ವಿಚಾರವಾಗಿ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಎಂ ಆರ್ ಉಮೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಉಮೇಶ್ ಅವರೇ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹೇಳಿ, ಮೊದಲನೇದಾಗಿ ನಮ್ಮ ರೈತರಿಗೆ ಸೂರ್ಯಕಾಂತಿಯನ್ನು ಬೇಸಾಯ ಪ್ರಾರಂಭ ಮಾಡೋದ್ರೆ ಯಾವ ತಿಂಗಳಲ್ಲಿ ಬೇಸಾಯ ಪ್ರಾರಂಭ ಮಾಡಬೇಕು? ಸೊ ಮೊದಲನೇದಾಗಿ ನಾನು ಸೂರ್ಯಕಾಂತಿ ಬಗ್ಗೆ ತಿಳಿಸ್ಕೊಡೋದಕ್ಕೂ ಮುಂಚಿತವಾಗಿ ಸೂರ್ಯಕಾಂತಿ ಒಂದು ಬೆಳೆಯೂ ಸಹ ಲಾಭ ತರತಕ್ಕಂಥ ಒಂದು ಆದಾಯ ಬೆಳೆ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಚ್ಛಪಡ್ತೀನಿ. ಸೊ ಮುಖ್ಯವಾಗಿ ಬಿತ್ತನೆ ಸಮಯ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಬಹಳ ಮುಖ್ಯ. ಸೊ ಈಗ ಉತ್ತಮ ಮಳೆಯಾಗಿದೆ, ಈಗ ಈ ಜುಲೈ ಕೊನೆಯ ವಾರದಲ್ಲಿ ಮತ್ತು ಆಗಸ್ಟ್ ಮೊದಲನೇ ವಾರದಲ್ಲಿ ಬಿತ್ತಿದರೆ ಭಾಳ ಒಳ್ಳೆಯದು. ಸೊ ಕೆಲವು ರೈತರು ಮುಂಚಿತವಾಗಿ ಬಿತ್ತನೆ ಮಾಡಿದ್ದಾರೆ. ಸೊ ಅಂಥ ರೈತರಿಗೆ ಈ ನಂಜಾಣು ರೋಗ ಬರ್ತಕ್ಕಂಥ ಒಂದು ಪ್ರಮೇಯ ಜಾಸ್ತಿ ಇರುತ್ತೆ. ಆದರೆ ನಮ್ಮ ಒಂದು ಶಿಫಾರಸಿನ ಪ್ರಕಾರ ಈ ಜುಲೈ ಕೊನೆಯ ವಾರ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ಬಿತ್ತನೆ ಮಾಡಿದ್ರೆ ತುಂಬ ಒಳ್ಳೆ ಸಮಯ ಅಂತ ಹೇಳ್ಬೋದು. ಅಂದರೆ ಜುಲೈ ಕೊನೆಯ ವಾರದಿಂದ ಆಗಸ್ಟ್ ಮುಗಿಯುವರೆಗೂ ಬಿತ್ತನೆ ಮಾಡಬಹುದು. ಹೌದು, ಈಗ ಬಿತ್ತನೆಗೆ ಸೂಕ್ತವಾದ ಸಮಯ ಆಗಿದೆ. ಇನ್ನು ಬಿತ್ತನೆ ಮಾಡೋದಾದರೆ ರೈತರು ಯಾವ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದಂತೀರಿ? ಓಕೆ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇತ್ತೀಚೆಗೆ ಎರಡು ಒಂದು ಉತ್ತಮ ಹೈಬ್ರಿಡ್ಗಳನ್ನು ಬಿಡುಗಡೆ ಮಾಡಿದೆ. ಮೊದಲನೇದಾಗಿ 3 ವರ್ಷದ ಹಿಂದೆ ಬಿಡುಗಡೆ ಮಾಡಿರ್ತಕ್ಕಂಥ RSFH 1887 ಇರ್ತಕ್ಕಂಥ ಒಂದು ಹೈಬ್ರಿಡ್, ಮತ್ತು ಈ ವರ್ಷ ಬಿಡುಗಡೆ ಮಾಡಿರ್ತಕ್ಕಂಥ RSFH 700 ಇರ್ತಕ್ಕಂಥ ಒಂದು ಹೊಸ ಹೈಬ್ರಿಡ್ಡು ಸಹ ಒಂದು ಉತ್ತಮ ಇಳುವರಿ ಕೊಡ್ತಕ್ಕಂಥದ್ರ ಜೊತೆಗೆ ಈ ಒಂದು ನಂಜಾಣು ರೋಗ ಮತ್ತು ಅನೇಕ ವಿಧವಾದ ರೋಗಗಳಿಗೆ ಒಂದು ನಿರೋಧಕ ಶಕ್ತಿಯನ್ನು ಹೊಂದಿದೆ. RSFH 700 ಈಗ ಹೊಸದಾಗಿ ಬಿಡುಗಡೆಯಾದಂತ ಒಂದು ಹೈಬ್ರಿಡ್ ನಂಜಾಣು ರೋಗಕ್ಕೆ ನಿರೋಧಕ ಶಕ್ತಿ ಇದೆ. ಹೌದು. ಇನ್ನ ಬೇಸಾಯ ಪ್ರಾರಂಭ ಮಾಡಬೇಕಾದ್ರೆ ರೈತರು ಬೀಜ ಬಿತ್ತನೆ ಪ್ರಮಾಣ ಇರಬಹುದು, ಜೊತೆಗೆ ಯಾವ ಅಂತರದಲ್ಲಿ ಬಿತ್ತನೆಯನ್ನು ಮಾಡಬೇಕಾಗತ್ತೆ, ಬಿತ್ತುವಾಗ ಯಾವ ರೀತಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಬೇಕಂತ ಹೇಳ್ತಿರೋ ರೈತರಿಗೆ ಅಥವಾ ಹಾಕಬಾರದು ಅಂತ ಹೇಳ್ತೀರಾ, ಹೇಗೆ? ಸೊ ಮುಖ್ಯವಾಗಿ ಈ ಒಂದು ಸೂರ್ಯಕಾಂತಿಯು ಅನೇಕ ಒಂದು ಹೆಚ್ಚಿನ ಪೋಷಕಾಂಶಗಳನ್ನು ಬೇಕಾಗಿರ್ತಕ್ಕಂಥದ್ದು ಒಂದು ಬೆಳೆ. ಇತ್ತೀಚೆಗೆ ಒಂದು ನಾವು ಶಿಫಾರಸು ಮಾಡಿರ್ತಕ್ಕಂಥ ಒಂದು ಪ್ರಮಾಣ ಅಂದರೆ 1 ಎಕರೆಗೆ 1/2 ಚೀಲ ಯೂರಿಯಾ, 1 ಚೀಲ DAP ಮತ್ತು 1/2 ಚೀಲದಷ್ಟು ಒಂದು ಪೊಟಾಷನ್ನು ಕೊಟ್ಟರೆ 1 ಎಕರೆಗೆ ಸಾಕಾಗುತ್ತೆ. ಸೊ ಒಂದು ಬಿತ್ತನೆ ಬೀಜ ಆಯ್ಕೆ ಮಾಡಿಕೊಂಡ ಮೇಲೆ ಶಿಫಾರಸು ಮಾಡಿದ ಒಂದು ಬಿತ್ತನೆ ಬೀಜ 1 ಎಕರೆಗೆ ಅಂದರೆ 2 kg ಸಾಕಂತೀರಿ? 2 kg 1 ಎಕರೆಗೆ ಸಾಕಾಗುತ್ತೆ. ಮತ್ತು ಒಂದು ಬಿತ್ತನೆ ಮಾಡುವ ವಿಧಿ ರೀತಿ ಏನಪ್ಪ ಅಂದರೆ 2 ಅಡಿಗಳ ಒಂದು ಅಂತರದಲ್ಲಿ ಸಾಲಿನಿಂದ ಸಾಲಿಗೆ 2 ಅಡಿ ಇರಬೇಕು, ಮತ್ತು ಗಿಡದಿಂದ ಗಿಡಕ್ಕೆ 1 ಅಡಿ ಇರಬೇಕು. ಸೊ ನಾವು ಕೆಲವೊಂದು ಕಡೆ ರೈತರ ಹೊಲದಲ್ಲಿ ಒಂದು ನಾವು ಈ ಒಂದು ಭಾಗದಲ್ಲಿ ನಾವು ನೋಡಿರ್ತಕ್ಕಂಥ ವಿಶೇಷ ಏನಪ್ಪ ಅಂದರೆ ರೈತರು 2 ಅಡಿ ಸಾಲಿನಿಂದ ಸಾಲಿಗೆ ಇಟ್ಟಿದ್ರು ಸಹ ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರನ ಒಂದು ಮೇಂಟೈನ್ ಮಾಡ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ ಅವರು ಕೂರ್ಗೆಯಿಂದ ಬಿತ್ತನೆ ಮಾಡೋ ಸಮಯದಲ್ಲಿ 2-3 ಬೀಜಗಳು ಒಂದೇ ಜಾಗದಲ್ಲಿ ಬೀಳ್ತಕ್ಕಂಥ ಪ್ರಮೇಯ ಇದಾವೆ. ಆದರೆ ಆದ್ದರಿಂದ ನಾವು ಬಿತ್ತನೆ ಸಮಯದಲ್ಲಿ ಒಂದು ಮುಂಜಾಗ್ರತೆಯನ್ನು ವಹಿಸಿ 1 ಅಡಿಗೆ 1 ಬೀಜ ಮಾತ್ರ ಬೀಳುವಂತೆ ಒಂದು ಎಚ್ಚರ ವಹಿಸ್ಕೋಬೇಕಾಗುತ್ತೆ. ಆದ್ರಿಂದ ಕೆಲವೊಂದು ರೈತರು ಹೇಳ್ತಾ ಇದ್ದಾರೆ, ಸರ್ 2 kg 1 ಎಕರೆಗೆ ಬೀಜ ಸಾಕಾಗೋದಿಲ್ಲ, 3 kg ಬೇಕು, 4 kg ಬೇಕು ಅಂತ ಇದ್ದಾರೆ ಅಂತ ಹೇಳ್ತಾರೆ. ಸೊ ದಯವಿಟ್ಟು 1 ಅಡಿಗೆ 1 ಬೀಜ ಬೀಳುವಂತೆ ನೋಡ್ಕೊಂಡ್ರೆ ನಿಮ್ಗೆ 2 kg ಬೀಜ ಸಾಕಾಗುತ್ತೆ 1 ಎಕರೆ. 1 ಎಕರೆ ಅಂದ್ರೆ ತಾವು ಹೇಳಿದ ಹಾಗೆ 1/2 ಚೀಲ ಯೂರಿಯಾ, 1 ಚೀಲ DAP ಮತ್ತು 1/2 ಚೀಲ ಪೊಟಾಷ್ ಗೊಬ್ಬರವನ್ನ 1 ಎಕರೆ ಸಂಪೂರ್ಣ ಬಿತ್ತುವಾಗ ಕೊಡಬೇಕಂತೀರಾ, ಹೇಗೆ ಈ ಗೊಬ್ಬರವನ್ನ? ಹೌದು, ಒಂದು ನಾನು ಹೇಳಿರ್ತಕ್ಕಂಥ ಈ ಒಂದು ರಸಗೊಬ್ಬರಗಳನ್ನ ಅಥವಾ ಫರ್ಟಿಲೈಸರ್ಸ್ನ ನಾವು ಬಿತ್ತುವ ಸಮಯದಲ್ಲಿ ಕೊಡಬೇಕು. ಅದೇ ರೀತಿಯಾಗಿ ಇನ್ನೂ ಕೆಲವೊಂದು ಚೌಳು ಮಣ್ಣು ಅಥವಾ ಒಂದು ಮಣ್ಣಿನ ಗುಣಲಕ್ಷಣ ಚೆನ್ನಾಗಿಲ್ಲ ಅಂದ್ರೆ 1 40 kg ಜಿಪ್ಸಮ್ ಅನ್ನು ಕೊಡೋದ್ರಿಂದ ಬಹಳ ಒಳ್ಳೆಯದು. ಬಿತ್ತುವಾಗೆ ಕೊಡೋದ್ರಿಂದ ಅನುಕೂಲ ಏನಪ್ಪಾ ಅಂದ್ರೆ ಇದರಲ್ಲಿ ಗಂಧಕದ ಅಂಶ ಇರುತ್ತೆ. ಸೊ ಗಂಧಕದ ಅಂಶ ಈ ಒಂದು ಸೂರ್ಯಕಾಂತಿ ಬೆಳೆಗೆ ಉತ್ತಮ ಒಂದು ರಸಗೊಬ್ಬರ ಅಂತ ಹೇಳ್ಬೋದು. ಸೊ ಈ ಗಂಧಕ ಸಿಗೋದ್ರಿಂದ ಒಂದು ಬೀಜ ಕಟ್ಟುವ ಪ್ರಮಾಣ ಆಗ್ಬೋದು ಅಥವಾ ಎಣ್ಣೆಯ ಅಂಶ ಒಂದು ಹೆಚ್ಚಿನಿಗೆ ಮಾಡೋದಕ್ಕೆ ಸಹ ಈ ಒಂದು ಜಿಪ್ಸಮ್ ಅನುಕೂಲ ಮಾಡಿಕೊಡುತ್ತೆ. ಅದರಿಂದ ರೈತರು ರಸಗೊಬ್ಬರಗಳ ಜೊತೆಗೆ 1 ಎಕರೆಗೆ 40 kg ಜಿಪ್ಸಮ್ ಕೊಡೋದ್ರು ಸಹ ಒಳ್ಳೆಯದು. ಮತ್ತೇನಾದರೂ ಲಘು ಪೋಷಕಾಂಶಗಳನ್ನ ಬಿತ್ತುವ ಕೊಡಬೇಕಾಗತ್ತ? ಜಿಂಕ್ ಇರ್ಬೋದು, ಸತ್ತು ಇರ್ಬೋದು ಅಥವಾ ಗಂಧಕ, ಅಂತೂ ನಿಮಗೆ ಜಿಪ್ಸಮ್ನಲ್ಲೇ ಗಂಧಕ ಬಂದ್ಬಿಡ್ತಲ್ಲ? ಹೌದು, ನಾವು ಜಿಪ್ಸಮ್ ಬಳಸುವಾಗ ಮತ್ತೆ ಬೇರೆ ಒಂದು ಗಂಧಕದ ರೂಪದ ರಸಗೊಬ್ಬರಗಳನ್ನು ಬೇಕಾಗಲ್ಲ. ಇದ್ರ ಜೊತೆಗೆ ಒಂದು ಸತು ಮತ್ತು ಒಂದು ಕೊಡೋದ್ರಿಂದ 4 kg 1 ಎಕರೆಗೆ ಕೊಡೋದ್ರಿಂದ ಜಿಂಕ್ ಸಲ್ಫೇಟ್ ಅಂತ ಕರಿತೀವಿ, ಆ ಜಿಂಕ್ ಸಲ್ಫೇಟ್ 1 ಎಕರೆಗೆ 4 kg ಕೊಡೋದ್ರಿಂದ ನಾವು ಒಂದು ಉತ್ತಮ ಇಳುವರಿಯನ್ನು ಪಡಿಬಹುದು, ಹೆಚ್ಚಿಗೆ ಮಾಡ್ಕೋಬಹುದು. ಮತ್ತು ಇದಲ್ಲದೆ ಒಂದು ಬಿತ್ತನೆಯಾದ 45 ದಿನಗಳ ನಂತರ ಅಂದ್ರೆ ಇನ್ನೇನು ಹೂವಾಡೋ ಹಂತಕ್ಕೆ ಹೋಗ್ತಾ ಇದೆ ಸೂರ್ಯಕಾಂತಿ ಬೆಳೆ, ಅಂತ ಸಮಯದಲ್ಲಿ ನಾವು ಶಿಫಾರಸು ಮಾಡಿದ ಒಂದು ಉಳಿದ 50% ಒಂದು ಸಾರಜನಕವನ್ನ ಮೇಲುಗೊಬ್ಬರವಾಗಿ ಕೊಡಬೇಕು. ಮೇಲುಗೊಬ್ಬರವಾಗಿ ಅಂದ್ರೆ 1 ಎಕರೆಗೆ 1 ಚೀಲ ಯೂರಿಯಾ ಕೊಟ್ಟರೆ ಸಾಕಾಗುತ್ತೆ. ಸೊ ಇದರಿಂದ ನಮಗೆ ಒಂದು ಗಿಡಗಳ ಬೆಳವಣಿಗೆ ಮತ್ತು ಹೂ ಕಟ್ಟುವ ಸಮಯದಲ್ಲಿ ಒಂದು ಸಾರಜನಕದ ಕೊರತೆ ಉಂಟಾಗದಂಗೆ ಗಿಡಗಳ ಬೆಳವಣಿಗೆಯು ಸಹ ಚೆನ್ನಾಗಾಗುತ್ತೆ. ಇಲ್ಲಿ ಏನಾದರೂ ಕಳೆಗಳ ಸಮಸ್ಯೆ ಏನಾಗಿಬಿಡುತ್ತೆ, ಬಿತ್ತಿಬಿಡ್ತಾರೆ ರೈತರು, ಬಿತ್ತಿದ ಮೇಲೆ ಭಯಂಕರ ಕಳೆಗಳು ಬಂದ್ಬಿಡ್ತವೆ, ಕಳೆ ಯಾವುದು ಮತ್ತು ಮೊಳಕೆ ಸಸ್ಯ ಯಾವ್ದು ಅನ್ನೋದು ಗೊತ್ತಾಗೋದಿಲ್ಲ, ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂತೀರಿ? ಹೌದು, ಯಾಕೆಂದ್ರೆ ಇದು ಸೂರ್ಯಕಾಂತಿ 2 ಅಡಿ ಸಾಲು ಇರೋದ್ರಿಂದ ಸಾಲುಗಳ ಮಧ್ಯೆ ಕಳೆಯ ಒಂದು ಪ್ರಮಾಣ ಸಾಕಷ್ಟು ಬರುತ್ತೆ. ಮತ್ತೆ ಜಗಳ ಇರ್ತದ, ಅವ್ರು ಅಂತರ್ ಬೇಸಾಯ ಮಾಡಬಹುದು ಅಥವಾ ಏನ್ ಕಳೆನಾಶಕ ಉಪಯೋಗ ಮಾಡೋದು ಒಳ್ಳೇದು. ಹೌದು, ಈಗ ಕೆಲವರಿಗೆ ಒಂದು ಎಲ್ಲಿ ರೈತರು ನಾವು ಕಳೆನಾಶಕಗಳ ಒಂದು ಜ್ಞಾನ ಒಂದು ಇದೆ ಅಥವಾ ಬಳಸಕಂತ ಒಂದು ಪ್ರಾವಿಷನ್ ಸಿಗುತ್ತೆ ಅಂತ ಸಮಯದಲ್ಲಿ ಬಿತ್ತನೆ ಸಮಯದಲ್ಲಿ ಸೊ ಮಾರುಕಟ್ಟೆನಲ್ಲಿ ಪೆಂಡಮಿಥಿಲಿನ್ ಸಿಗುತ್ತೆ. ಈಗ ಸ್ಟಾಂಪ್ ಅಥವಾ ಸ್ಟಾಂಪ್ ಎಕ್ಸ್ಟ್ರಾ ಅಂತ ರೈತರಿಗೆ ಪ್ರಚಲಿತವಾಗಿದ್ದಾವೆ, ಅವನ್ನ ನೀವು ಬಳಸ್ಬೋದು. ನೀವು ಸ್ಟಾಂಪ್ ಎಕ್ಸ್ಟ್ರಾ ಅಥವಾ ಪೆಂಡಮಿಥಿಲಿನ್ ಒಂದು ಕಳೆನಾಶಕವನ್ನು ಬಳಸೋದಾದ್ರೆ ಬಿತ್ತನೆ ದಿನ ಅಥವಾ ಸಾಧ್ಯವಾಗಲೇ ಇಲ್ಲ ಅಂದ್ರೆ ಮಾರನೇ ದಿನ ಮಾತ್ರ ಸಿಂಪಡಣೆ ಮಾಡಬೇಕು. ಇದು ಸಿಂಪಡಣೆ ಮಾಡಬೇಕು ಅಂದ್ರೆ 1 ಲೀಟರ್ಗೆ 1.5 ml ಒಂದು ಕಳೆನಾಶಕವನ್ನು ಬೆರೆಸಿ ಸಿಂಪಡಣೆ ಮಾಡಬೇಕು. ಅಂದ್ರೆ ಸ್ಟಾಂಪ್ ಎಕ್ಸ್ಟ್ರಾ ಅಂತಕ್ಕಂಥದ್ದು 1.5 ml 1 ಲೀಟರ್ಗೆ ಹಾಕೊಂಡು ಬೆರೆಸ್ಕ ಸಿಂಪಡಣೆ ಮಾಡಬೇಕು. ಅದು ಅಲ್ಲದೆ ಸ್ಟಾಂಪ್ ಅಂತ ಕಳೆನಾಶಕ ಬರುತ್ತೆ, ಅದು ಪಿಂಡಲಿಂ ಮಿಥಲಿನೇ, ಬಟ್ ಅದನ್ನ ಬಳಸಬೇಕಾದಾಗ ನೀವು 3.3 ml ಅಂದ್ರೆ 3 ml 1 ಲೀಟರ್ಗೆ ಬೆರೆಸಿ ಸಿಂಪಡಣೆ ಮಾಡಬೇಕಾಗುತ್ತೆ. ಸೊ ಇದು ಬಿತ್ತನೆ ಮಾಡುವ ಸಮಯದಲ್ಲಿ ನಾವು ಕಳೆಗಳನ್ನ ನೆಕ್ಸ್ಟ್ 15-20 ದಿನಗಳ ಕಳೆಗಳ ಹತೋಟಿ ಮಾಡೋದಕ್ಕೆ ಇದು ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಕಳೆನಾಶಕ ಇದೆ, ದ ಟರ್ಗ ಸೂಪರ್ ಅಥವಾ ಕಿಸಲೋಪಾಪಿಥೈಲ್ ಅಂತ ಕರಿತೀವಿ ನಾವು. ಅದನ್ನ ನಾವು ಬಿತ್ತನೆ ಮಾಡಿದ 18-20 ದಿನಗಳ ನಂತರ ಸೊ ಈ ಒಂದು ಕಳೆಗಳ ಎಲೆಗಳು 3-4 ಆ ಒಂದು ರೀತಿ ಇಲ್ಲಿರ್ತಕ್ಕಂತ ಒಂದು ಸಮಯದಲ್ಲಿ ಈ ಒಂದು ಟರ್ಗ ಸೂಪರ್ ಅಥವಾ ಕಿಸಲೋಪಾಪಿಥೈಲ್ ಅನ್ನ 1.5 ml 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಅಂದ್ರೆ ಕಳೆಗಳ ಮೇಲೆ ಸಿಂಪಡಣೆ ಮಾಡಬೇಕಿದೆ. ಕಳೆಗಳ ಮೇಲೆ ಸಿಂಪಡಣೆ ಮಾಡಬೇಕು ಅಂದ್ರೆ ಬೆಳಗ್ಗೆ ಸಿಡಿದ್ರು ಏನಾಗೋದಿಲ್ಲ, ಬೆಳಗ್ಗೆ ಸಿಡಿದ್ರು ಏನಾಗೋದಿಲ್ಲ, ಬಟ್ ಮುಂಜಾಗ್ರತೆ ವಹಿಸಿಕೊಂಡ್ರೆ ತುಂಬಾ ಒಳ್ಳೇದು. ಬೆಳಗ್ಗೆ ಸಿಡಿಸಬಾರ್ದು, ಬೆಳಗ್ಗೆ ಸಿಡಿಸಬಾರ್ದು. ಸೊ ಇವು ಸಾಲುಗಳ ಮಧ್ಯೆ ನಾವು ಸಿಂಪಡಣೆ ಮಾಡೋದ್ರಿಂದ ಸಂಪೂರ್ಣ ಕಳೆಗಳ ಒಂದು ಹತೋಟಿಯನ್ನ ಮಾಡ್ಕೋಬಹುದು. ಅಂದ್ರೆ ರೈತರು ಇಲ್ಲಿ ಸಾಲು ಅಂತರ ಜಾಸ್ತಿ ಇರೋದ್ರಿಂದ ಎಡೆಕುಂಟೆಯನ್ನು ಹಾಸ್ತಕ್ಕಂತ ಒಂದು ನೆಲ ಒಣಗಿತ್ತು ಅಂದ್ರೆ ಎಡೆಕುಂಟೆಯನ್ನು ಹಾಕಬಹುದು ಅವರು. ಸೊ ಈಗ ಏನಾದ್ರೂ ರೈತರು ಒಂದು ಮಳೆ ಹತ್ತಿಬಿಟ್ಟಿತ್ತು, ಏನು ಮಾಡೋಕ್ಕಾಗಲ್ಲ, ಕಳೆನಾಶಕ ಬಳಸಕ್ ಆಗ್ಲಿಲ್ಲ, 20-25 ದಿನದಲ್ಲಿ ಕಳೆನಾಶಕ ಬಳಸಲಿಲ್ಲ ಅಂದ್ರೆ 30 ದಿನದಲ್ಲಿ ಎಡೆಕುಂಟೆ ಹೊಡೆದು ಕಳೆಗಳನ್ನ ಹತೋಟಿ ಮಾಡಬಹುದು. ಈಗ ಸೂರ್ಯಕಾಂತಿಯಲ್ಲಿ ತಾವು ಅಂತರ್ಬೇಸಾಯ ಯಾವಾಗಿಂದ ಹೇಳ್ತಾರೆ? ಬಿತ್ತಿದ 1 ತಿಂಗಳಾದ್ಮೇಲೆ ಮಾಡ್ಲಿಕ್ಕೆ ಹೇಳ್ತಿರು ಅಥವಾ ಹೇಗೆ, ಅಥವಾ ಅಂತರ್ಬೇಸಾಯವನ್ನು ಮಾಡೋದು ಎಡೆಕುಂಟೆ ಹಾಕೋದು? ಸೊ ನಾವು ಹೇಳ್ತೀವಿ ಇದು 25-30 ದಿನಗಳ ಅಂತರದಲ್ಲಿ ಬಹಳ ಮುಖ್ಯ. ಸೊ ಈ 30 ದಿನ ಒಳಗಡೆನೆ ನಾವು ಎಡೆಕುಂಟೆ ಹೊಡಿಬೇಕು. ಅದಾದ್ಮೇಲೆ ಗಿಡಗಳು ಎತ್ತರ ಬೆಳೆದಿರ್ತವೆ, ಅವುಗಳಿಗೆ ಡ್ಯಾಮೇಜ್ ಆಗತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರಿಂದ 30 ದಿನದ ಒಳಗಡೆನೆ ಎಡೆಕುಂಟೆ ಹೊಡೆದು ಕಳೆಗಳನ್ನು ಹತೋಟಿ ಮಾಡ್ಕೋಬೋದಾಗ್ಬೋದು. ಅಥವಾ ನೀವು ಒಂದು ಮಣ್ಣನ್ನು ಲೂಸ್ ಮಾಡಿ ಒಂದು ಗಿಡಗಳ ಬೆಳವಣಿಗೆಗೂ ಅನುಕೂಲ ಮಾಡಿಕೊಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ವಿಶೇಷವಾಗಿ ಸೂರ್ಯಕಾಂತಿ ಹೂ ಬಿಡ್ತದೆ, ಹೂ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಎಚ್ಚರಿಕೆ ಕ್ರಮಗಳನ್ನು ತಗೋಬೇಕಾ ಹೇಗೆ ಇಲ್ಲಿ? ಹೌದು, ಬಹಳ ಮುಖ್ಯ. ಸೊ ಬೇರೆ ಬೆಳೆಗಳಲ್ಲಿ ಇದ್ದಕ್ಕಿಂತಲೂ ಸೂರ್ಯಕಾಂತಿ ಒಂದು ಹೂವಾಡುವಂಥದ್ದಲ್ಲಿ ಬಹಳ ಮುಖ್ಯ. ಇದಕ್ಕೆ ಮುಖ್ಯವಾಗಿ ನಾವು ಬೋರಾಕ್ಸ್ ಅನ್ನ ನಾವು ಶಿಫಾರಸು ಮಾಡ್ತೀವಿ. ಬೋರಾಕ್ಸ್ ಅಂದ್ರೆ 2 ಗ್ರಾಂ 1 ಲೀಟರ್ ನೀರಿಗೆ ಬೆರೆಸಿ ಹೂವಾಡುವ ಹಂತದಲ್ಲಿ, ಅಂದ್ರೆ 50-55 ದಿನದಲ್ಲಿ ಬರುತ್ತೆ ಹೂವಾಡುವ ಅಂತ. ಆ ಸಮಯದಲ್ಲಿ ನಾವೇನಾದ್ರೂ ಕೊಟ್ರೆ ಈ ಒಂದು ತೆನೆಯ ಬೆಳವಣಿಗೆ, ಕಾಳು ಕಟ್ಟುವ ಒಂದು ಪ್ರಮೇಯ ಎಲ್ಲಾನು ಚೆನ್ನಾಗುತ್ತೆ. ಆದ್ರಿಂದ ಈ ಬೋರಾಕ್ಸ್ ಅನ್ನ ನಾವು ಅದನ್ನು ಸಿಂಪಡಣೆ ಮಾಡಬೇಕು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಯಾವುದೇ ಒಂದು ಕೀಟನಾಶಕ ಆಗಲಿ, ಯಾವುದೇ ಒಂದು ಶಿಲೀಂಧ್ರನಾಶಕ ಆಗಲಿ ನಾವು ಈ ಹೂವಾಡುವ ಹಂತದಲ್ಲಿ ಹೊಡಿಬೇಡ್ರಿ ಅಂತ ಹೇಳ್ತೀವಿ. ಸೊ ಏನು ಇದರ ಒಂದು ಮುಖ್ಯ ಉದ್ದೇಶ ಅಂದ್ರೆ, ಆ ಸಮಯದಲ್ಲಿ ನಾವೇನಾದ್ರೂ ಕೀಟನಾಶಕಗಳು ಹೊಡೆದ್ರೆ ಈ ಒಂದು ಜೇನುನೊಣಗಳ ಒಂದು ಪರಾಗಸ್ಪರ್ಶ ಕಡಿಮೆ ಆಗುತ್ತೆ. ಸೊ ಇದು ಏನಾಗುತ್ತೆ, ಪರಾಗಸ್ಪರ್ಶ ಕಡಿಮೆ ಆದ್ರೆ ಒಂದು ಕಾಳು ಕಟ್ಟುವ ಪ್ರಮೇಯ ಮತ್ತು ಒಂದು ಕಾಳುಗಳ ಬೆಳವಣಿಗೆಯು ಸಹ ಕುಂಠಿತವಾಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಹೂವಾಡುವ ಹಂತದಲ್ಲಿ ಯಾವುದೇ ಕೀಟನಾಶಕಗಳನ್ನು ಹೊಡಿಬೇಡ್ರಿ ಅಂತ ನಾವು ಹೇಳ್ತೀವಿ. ಇಲ್ಲಿ ರೈತರಿಗೆ ಏನು ಸಲಹೆ ಸೂಚನೆಗಳು ಕೊಡ್ತೀರಿ ಹೆಚ್ಚು ಇಳುವರಿ? ನೋಡಿ, ಇತ್ತೀಚೆಗೆ ಭಾಳಷ್ಟು ರೈತರು ಹೇಳೋದು, ಇಲ್ಲ ಸೂರ್ಯಕಾಂತಿಯಲ್ಲಿ ಇಳುವರಿ ಬರ್ತಾ ಇಲ್ಲ ರೀ, ನಮಗೆ ಲಾಭ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರ ಹೇಳ್ತಿರ್ತಾರೆ. ಏನು ಸಲಹೆ ಸೂಚನೆ ಕೊಡ್ತೀರಿ, ಯಾಕೆ ಇಳುವರಿ ಕಡಿಮೆ ಆಗ್ತಾ ಇದೆ ಅಂತೀರಿ ತಾವು ತಜ್ಞರಾಗಿ? ಸೊ ಮೊದಲನೇದಾಗಿ ಇಳುವರಿನಲ್ಲಿ ನಮ್ಮಲ್ಲಿ ಒಂದು ಇಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಹೈಬ್ರಿಡ್ ತಳಿಗಳು ಕನಿಷ್ಠ 1-6-8 ಕ್ವಿಂಟಲ್ 1 ಎಕರೆಗೆ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಇದಾವೆ. ಮುಖ್ಯವಾಗಿ ಇಲ್ಲಿ ರೈತರು ಏನಪ್ಪ ಅಂದ್ರೆ ಶಿಫಾರಸು ಮಾಡಿದ ಒಂದು ಬೀಜಕ್ಕಿಂತಲೂ ಜಾಸ್ತಿ ಬಳಸ್ತಾರೆ, ಬೀಜ ಉಪಯೋಗ ಮಾಡ್ತಾರೆ, ದಟ್ಟವಾಗಿ ಬಿತ್ತಾರೆ. ಸಾಲಿನಿಂದ ಸಾಲಿಗೆ ಅಂತರ ಕಾಪಾಡಿಕೊಂಡ್ರು ಸಹ ಗಿಡದಿಂದ ಗಿಡಕ್ಕೆ ಅಂತರ ಕಾಪಾಡ್ಕೊಳ್ಳಲಿಲ್ಲ. ಅದು ಏನಾಗುತ್ತೆ ಅಂದ್ರೆ ಈಗ 3 ಜನ ಒಂದೇ ತಟ್ಟೆನಲ್ಲಿ ಊಟ ಮಾಡಿ ತಗೊಂಡಂಗಾಗುತ್ತೆ. ಸೊ ಅದಕ್ಕೆ ಒಂದು ಗಿಡ ಒಂದೇ ಜಾಗದಲ್ಲಿ ಇರಬೇಕು. ಸೊ ಹೆಚ್ಚು ಬೀಜ ಬೀಜ ಬಿತ್ತೋದು, ನಾಲ್ಕೈದು ಗಿಡ ಒಂದೇ ಕಡೆ ಇರೋದನ್ನ ಅವಾಯ್ಡ್ ಮಾಡಬೇಕು. ಸೊ ಅದರಿಂದ ಒಂದು ಮುಖ್ಯವಾದ ಅಂಶ. ಮತ್ತು ಕಳೆಗಳನ್ನು ಹತೋಟಿ ಮಾಡ್ಕೋಬೇಕು, ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನು ಬಳಸಬೇಕು, ಬಹಳ ಮುಖ್ಯ ಇದು, ಬಹಳ ಮುಖ್ಯ. ಸೊ ಮತ್ತೆ ಯಾವುದೇ ಸಮಯದಲ್ಲೂ ಹೆಚ್ಚಿಗೆ ನೀರನ್ನು ನಿಲ್ದಂಗೆ ನೋಡ್ಕೋಬೇಕು. ಅಂದ್ರೆ ಇಲ್ಲಿ ನೀರಾವರಿ ಮಾಡೋದಾದ್ರೆ ಹೇಗೆ, ನೀರಾವರಿಯಲ್ಲಿ ತಾವು 15 ದಿವಸಕ್ಕೊಮ್ಮೆ ನೀರಾವರಿ ಮಾಡಂತಂತೀರ ಅಥವಾ ಸೂರ್ಯಕಾಂತಿಗೆ ನೀರು ಭಾಳ ಬೇಕಂತೀರ ಹೇಗೆ? ಇಲ್ಲ, ಸೂರ್ಯಕಾಂತಿಗೆ ಏನು ಬೇಕಾಗಲ್ಲ, ಒಂದು 3-4 ಅಂದ್ರೆ ಓನ್ಲಿ ನೀರಾವರಿನಲ್ಲಿ ಬೆಳಿತಕ್ಕಂಥದ್ದು. ಮತ್ತೆ ಮಳೆಯಾಶ್ರದಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಏನಾದ್ರು ಹೂವಾಡುವಂತದಲ್ಲಿ ಒಂದು ನೀರು ಕೊಡ್ಬೇಕು, ಒಂದು ನೀರು ಕೊಡ್ಲೇಬೇಕಾಗುತ್ತೆ. ಕನಿಷ್ಠ 2-3 ನೀರು ಕೊಟ್ಟರೆ ಸಾಕಾಗುತ್ತೆ. ಮತ್ತು ಮುಖ್ಯವಾಗಿ ಈ ಒಂದು ಸೂರ್ಯಕಾಂತಿ ಬೆಳೆಗೆ ಈ ಪೋಷಕಾಂಶಗಳ ಜೊತೆಗೆ ನಿರ್ವಹಣೆಯೂ ಸಹ ಬಹಳ ಮುಖ್ಯ. ಸೊ ಮತ್ತೆ ನಾವು ಏನಪ್ಪ, ಈ ಹೆಚ್ಚಾದ ಮಳೆ ಸಮಯದಲ್ಲಿ ನಾವು ಈಗ ಸಾಲು ಮತ್ತು ಬದುವನ್ನು ಒಡೆದು ಬದುಗಳ ಮೇಲೆ ಬೀಜವನ್ನು ಊರೋದ್ರಿಂದ ನಮಗೆ ಮಳೆ ಕಡಿಮೆ ಆದರೆ ಅದೇ ನೀರಿನ ಸಂರಕ್ಷಣೆ ಆಗುತ್ತೆ, ನೀರು ಹೆಚ್ಚಾದರೆ ಅದೇ ಕಾಲುವಿನಲ್ಲಿ ಹರಿದೋಗುತ್ತೆ. ಅದಕ್ಕೋಸ್ಕರ ರೈತರು ಮತ್ತು ಏನು ಸಾಲು ಮತ್ತು ಬದುವನ್ನು ಮಾಡಿ ಬದುಗಳ ಒಂದು ಮಧ್ಯದಲ್ಲಿ ಬೀಜವನ್ನು ಬಿತ್ತನೆ ಮಾಡಿ ಅಥವಾ ಕೈಯಿಂದ ಊರೋದ್ರಿಂದ ಒಳ್ಳೆ ಒಂದು ಅನುಕೂಲ ಆಗುತ್ತೆ. ಕೈಯಿಂದ ಬೀಜ ಉರ್ಸೋದು ಚಲೋ ಅಂತಿರ್ತಾವ? ಹೌದು ಹೌದು, ಅಂದ್ರೆ 2-3 ಬೀಜ ತಪ್ಪುತ್ತೆ. ಮತ್ತೆ ಕಡಿಮೆ ಸಮಯ ಮಳೆ ಆದ ಸಮಯದಲ್ಲಿ ಸಂರಕ್ಷಣೆ ಆಗುತ್ತೆ, ಮತ್ತೆ ಹೆಚ್ಚಾದ ಸಮಯದಲ್ಲಿ ನೀರನ್ನ ಹೊರಗೆ ಹಾಕೋದಕ್ಕೂ ಅನುಕೂಲ ಆಗುತ್ತೆ. ಸೂರ್ಯಕಾಂತಿಗೆ ಇಲ್ಲಿ ಏನಾದ್ರೂ ಬೀಜೋಪಚಾರ ಹೇಳ್ತಾ ಇರ್ತೀರಾ? ಬಿತ್ತನೆ ಮಾಡುವಾಗ ಬೀಜಕ್ಕೆ ಏನಾದ್ರೂ ಮಾಡ್ಬೇಕು ಅಥವಾ ಬೀಜೋಪಚಾರ ಮಾಡಿದಂತ ಪಾಕೆಟ್ ಬೀಜ ರೈತರು ಬಳಸೋದ್ರಿಂದ ಅಲ್ಲಿ ಉಪಚಾರ ಮಾಡಿರ್ತಾರಂತೀರಾ, ಅಥವಾ ಸ್ಪೆಷಲ್ ಆಗಿ ಏನಾದ್ರು ರೈತರು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಬೇಕಂತೀರ ಸೂರ್ಯಕಾಂತಿಯನ್ನು? ಸೊ ನಾನು ಆಗ್ಲೇ ಹೇಳ್ದಂತೆ ಈಗ ಮೊದಲಿಗೆ ರೈತರಿಗೆ ನಂಜಾಣು ರೋಗದ ಒಂದು ತೊಂದರೆ ಜಾಸ್ತಿ ಇತ್ತು. ಸೊ ಈಗ ಈ ಮತ್ತೆ ಮೇ ಮತ್ತೆ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿದವ್ರಿಗೆ ಒಂದು ಸ್ವಲ್ಪ ಬರುವ ಪ್ರಮಾಣ ಜಾಸ್ತಿ ಇರುತ್ತೆ. ಅಂತ ಸಮಯದಲ್ಲಿ ಮುಂಜಾಗ್ರತ ಕ್ರಮವಾಗಿ ಇಮಿಡಾಕ್ಲೋಪಿಡ್ ಅಂತ ಬರುತ್ತೆ, 1 ಕೆಜಿ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ಲೋಪಿಡ್ ಅನ್ನ ಬಿತ್ತನೆ ಮಾಡುವ ಸಮಯದಲ್ಲಿ ಬೀಜೋಪಚಾರ ಮಾಡೋದ್ರಿಂದ ನಾವು ಈ ಒಂದು ನಂಜಾಣು ರೋಗವನ್ನು ಹರಡ್ತಕ್ಕಂಥ ಕೀಟಗಳನ್ನ ಹತೋಟಿ ಮಾಡ್ಕೋಬಹುದು. ಮುಖ್ಯವಾಗಿ ಇತ್ತೀಚೆಗೆ ಏನು ಹೇಳ್ತಾ ಇದ್ದಾರೆ ರೈತರು, ಒಂದೇ ಬೆಳೆಯನ್ನು ಬೆಳೆಯೋದ್ರ ಬದಲಾಗಿ ಅಂತರ ಬೆಳೆಗಳನ್ನು ಅಥವಾ ಮಿಶ್ರ ಬೆಳೆಗಳನ್ನು ಬೆಳೀರಿ ಅಂತಕ್ಕಂಥ ವಿಚಾರ ಹೇಳ್ತಿರ್ತಾರೆ. ಇಲ್ಲಿ ಸೂರ್ಯಕಾಂತಿ ಜೊತೆ ಇತರ ಅಂತರ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯತೆ ಇದೆ, ಬೆಳೆಯೋದಾದರೆ ಯಾವ ಬೆಳೆಗಳನ್ನು ಸೂರ್ಯಕಾಂತಿ ಜೊತೆ ಅಂತರ ಬೆಳೆಯಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿ? ಹೌದು, ಇತ್ತೀಚಿನ ದಿನಗಳಲ್ಲಿ ಈಗ ನಮ್ಮ ಈ ಒಂದು ರಾಯಚೂರು ಭಾಗದಲ್ಲಿ ಒಂದು ತೊಗರಿ ಒಂದು ಮುಖ್ಯವಾದ ಬೆಳೆ. ತೊಗರಿಯಲ್ಲಿ ನಾವು ಒಂದು ಸಾಲು ತೊಗರಿ ಒಂದು ಸಾಲು ಒಂದು ಸೂರ್ಯಕಾಂತಿನ ಬೆಳಿಬಹುದು. ಒಂದ್ ಸಾಲ ತೊಗರಿ, ಒಂದ್ ಸಾಲ ಸೂರ್ಯಕಾಂತಿ. ಮತ್ತೆ ಶೇಂಗಾ ಬೆಳೆನಲ್ಲೂ ಸಹ ಒಂದು 4 ಸಾಲು ಆದ್ಮೇಲೆ ಒಂದು ಸಾಲು ಒಂದು ಸೂರ್ಯಕಾಂತಿ ಬೆಳೆದ್ರಿಂದ ಎರಡೂ ಬೆಳೆ ಅನುಕೂಲ ಆಗುತ್ತೆ. ಮತ್ತೆ ಎರಡೂ ಬೆಳೆಯಿಂದ ಆದಾಯ ಬರ್ತಕ್ಕಂತ ಒಂದು ಪ್ರಮಾಣ ಜಾಸ್ತಿ ಇರುತ್ತೆ, ಆದಾಯ ಹೆಚ್ಚಿಗೆ ಮಾಡ್ಕೋಬಹುದು. ಮತ್ತೇನಾದ್ರೂ ವಿಶೇಷ ಸೂಚನೆಗಳು ಸೂರ್ಯಕಾಂತಿಯನ್ನು ಬೆಳೆಯುವಂತವ್ರಿಗೆ ತಮ್ಮ ಕಿವಿ ಮಾತು? ನಾನು ಆಗ್ಲೇ ಹೇಳ್ದಂಗೆ ಸೂರ್ಯಕಾಂತಿಯು ಸಹ ಒಂದು ಆದಾಯ ಬೆಳೆ. ಮುಖ್ಯವಾಗಿ ಇದು ಏನಪ್ಪ ಅಂದ್ರೆ 90-95 ದಿನಗಳಲ್ಲಿ ಬರುತ್ತೆ. ಮತ್ತೆ ಮುಂಗಾರು ಹಿಂಗಾರು ಮತ್ತು ಬೇಸಿಗೆನಲ್ಲೂ ಸಹ ಈ ಒಂದು ಸೂರ್ಯಕಾಂತಿನ ಬೆಳಿಬಹುದು. ಈಗ ಒಂದು ಈ ಸಮಯ ಸೂಕ್ತವಾದ ಸಮಯ ಸೂರ್ಯಕಾಂತಿ ಬಿತ್ತನೆ ಮಾಡೋದಕ್ಕೆ. ಮತ್ತೆ ಇಲ್ಲಿ ಅಲ್ಲದೆ ಅಕ್ಟೋಬರ್ ತಿಂಗಳಲ್ಲೂ ಒಂದು ಹಿಂಗಾರು ಸೂರ್ಯಕಾಂತಿನ ಬೆಳಿಬಹುದು. ಮತ್ತು ಬೇಸಿಗೆನಲ್ಲಿ ಬೆಳೀತಕ್ಕಂಥ ರೈತರು ಜನವರಿಗೆ ತಿಂಗಳಲ್ಲಿ ಬಿತ್ತನೆ ಮಾಡೋದು ಬಹಳ ಅನುಕೂಲ, ಅಂದ್ರೆ ಆ ಸಮಯದಲ್ಲಿ ಮಾಡಬೇಕಾಗುತ್ತೆ. ಮತ್ತೆ ನಮ್ಮಲ್ಲಿ ಸಿಗ್ತಕ್ಕಂಥ ಹೈಬ್ರಿಡ್ಗಳನ್ನ ಅಥವಾ ಖಾಸಗಿನಲ್ಲಿ ಸಿಗ್ತಕ್ಕಂಥ ಹೈಬ್ರಿಡ್ ತಗೊಂಡ್ರು ಸಹ ಈ ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಇಳುವರಿ ಅದು ಎಷ್ಟು ಬರಬಹುದು ಅಂತೀರಿ? ಚೆನ್ನಾಗಿ ಇಳುವರಿ ಬಂತಂದ್ರೆ ಸೂರ್ಯಕಾಂತಿ ಎಲ್ಲಿ ತನಕ ಇಳುವರಿ ತೆಗಿಬಹುದು ಒಂದು ಎಕರೆಗೆ? ಸೊ ಕೆಲವೊಂದು ನಿದರ್ಶನಗಳಿದಾವೆ, 10 ಕ್ವಿಂಟಲ್ ಒಂದು ಎಕರೆಗೂ ತೆಗೆದಿರೋ ನಿದರ್ಶನಗಳಿದಾವೆ. ಸರಾಸರಿ ಒಂದು 6-8 ಕ್ವಿಂಟಲ್ ತೆಗಿಬಹುದು. ನಮ್ಮಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳು ಆ ಸಾಮರ್ಥ್ಯ ಇಳುವರಿ ಕೊಡ್ತವೆ, ಒಳ್ಳೆ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಇದಾವೆ. ಒಳ್ಳೆಯದು ಡಾಕ್ಟರ್ ಎಂ ಆರ್ ಉಮೇಶ್ ಅವರು, ಇದುವರೆಗೆ ಸೂರ್ಯಕಾಂತಿಯನ್ನು ಬೆಳೆದರೆ ಯಾವ ರೀತಿ ಬೆಳಿಬೇಕು, ಹೇಗೆ ರೈತರು ಕೆಲವೊಂದು ಎಚ್ಚರಿಕೆ ಕ್ರಮಗಳನ್ನು ತಗೋಬೇಕಾಗತ್ತೆ ಬೇಸಾಯ ಕ್ರಮದಲ್ಲಿ ಅಂತಕ್ಕಂಥ ವಿಚಾರ ಹಂಚ್ಕೊಂಡಿದ್ದೀರಿ. ರೈತರು ಸೂರ್ಯಕಾಂತಿಯನ್ನು ಬೆಳೆಯುವಂಥವ್ರು ತಜ್ಞರ ಸಲಹೆಯನ್ನು ಪಡೆದು ಆದಷ್ಟು ಸೂರ್ಯಕಾಂತಿ ಬೇಸಾಯವನ್ನು ಮಾಡಲಿ ಅಂತ ಹೇಳೋಣ. ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ರೀ. ಎಲ್ಲ ರೈತ ಬಂದವರಿಗೂ ನಮಸ್ಕಾರ. ಇದುವರೆಗೆ ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿ ಹೆಚ್ಚಿಸುವ ತಾಂತ್ರಿಕತೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಂ ಆರ್ ಉಮೇಶ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾಬಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. ಸಂಕ संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಂಧವರು, ಈಗ ಕೇಳಿ ಆಲ್ಕೋಡ್ ಗ್ರಾಮದ ದಿಲೀಪ್ ಕುಮಾರ್ ಅವರ ರೇಷ್ಮೆ ಕೃಷಿ ಆಧಾರಿತ ಸಮಗ್ರ ಕೃಷಿ ಅನುಭವಗಳನ್ನು ಕುರಿತು ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ವಾಣಿ ರೈತರು ಆಲ್ಕೋಡ್ ಗ್ರಾಮದ ದಿಲೀಪ್ ಕುಮಾರ್ ಅಂತೇಳಿ. ಇವರು ಸಮಗ್ರ ಕೃಷಿಯನ್ನು ಮಾಡ್ತಿದ್ದಾರೆ, ಸುಮಾರು ವರ್ಷದಿಂದ ಹಲವಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಕೋಳಿ ಸಾಕಾಣಿಕೆ ಇದೆ, ಆಡು ಸಾಕಾಣಿಕೆ ಇದೆ, ಎಮ್ಮೆ ಸಾಕಾಣಿಕೆ, ಜೊತೆಗೆ ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ. ಅದಲ್ಲದೆ ಸಜ್ಜೆ, ಶೇಂಗಾ, ಹತ್ತಿ ವಿವಿಧ ಬೆಳೆಗಳನ್ನು ದಿಲೀಪ್ ಕುಮಾರ್ ಸುಮಾರು ವರ್ಷದಿಂದ ಬೇಸಾಯ ಮಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಗೆ ಅನಿಸ್ತಾ ಇದೆ ಒಕ್ಕಲ್ತನ, ಯಾವ ರೀತಿ ಲಾಭ ಪಡಿತಾ ಇದ್ದಾರೆ, ವಿಶೇಷವಾಗಿ ರೇಷ್ಮೆ ಕೃಷಿ 8 ವರ್ಷದಿಂದ ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ, ಸುಮಾರು 4 ಎಕರೆದಲ್ಲಿ ರೇಷ್ಮೆ ಕೃಷಿ ಇದೆ ಇವ್ರದ್ದು, ಹೇಗೆ ಅನಿಸ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ದಿಲೀಪ್ ಕುಮಾರ್, ಹೇಳಿ, ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ನಮ್ಮ ರೈತರಿಗೆ. ಎಷ್ಟು ಸಾಲಿ ಓದಿದಿರಿ, ನಿಮ್ಮ ಮನೆತನ, ಉದ್ಯೋಗ ಏನು, ಯಾವ ರೀತಿ ಒಕ್ಕಲ್ತನ ಪ್ರಾರಂಭ ಆಯ್ತು ನಿಮ್ದನ್ನು? ಸರ್, ನಮ್ದು 10th ಮುಗಿದಿದೆ. ಒಕ್ಕಲ್ತನ ಅಂದ್ರೆ ಸ್ಕೂಲ್ ಮುಗಿದ್ಮೇಲೆ ನಮ್ಮ ತಂದೆಯವರು ಇದಾದ್ಮೇಲೆ ಒಕ್ಕಲ್ತನಕ್ಕೆ ಬಂದಿದ್ದು ಸರ್. ಅಷ್ಟೇ. ಈಗ ನಿಮ್ಮ ತಂದೆಯವರು ನಿಧನರಾದ್ಮೇಲೆ ಒಕ್ಕಲ್ತನಕ್ಕೆ ನಿಂತ್ರಿ, ಮುಂದೆ ಸಾಲೆ ಅದು ಓದ್ಬೇಕಂತ ಆಸೆ ಇತ್ತ ನಿಮಗೆ? ಸರ್, ಆಸೆ ಇತ್ತು, ಬಟ್ ಇಲ್ಲಿ ಒಕ್ಕಲ್ತನ ಮಾಡಲು ಯಾರಿದ್ದಿಲ್ಲ ಹೊಲದಲ್ಲಿ, ಕಾರಣಾಂತರದಿಂದ ಮತ್ತೆ ಈ ಕೆಲಸ ಮಾಡೋಕ್ಕೆ ಬರೋಕ್ಕಾಯ್ತು. ಹೇಗೆ ನೀರಾವರಿ ಅನುಕೂಲತೆ ಇದೆ ನಿಮ್ಮದು, ಭೂಮಿ ಅದು ಎಷ್ಟಿದೆ, ಏನೇನು ಬೆಳೆಗಳನ್ನು ಮಾಡ್ತಾ ಇದ್ದೀರಿ? ಸರ್, 20 ಎಕರೆ ಭೂಮಿ ಇದೆ, ಎಲ್ಲ ವಿವಿಧ ಎಲ್ಲ ಬೆಳೆಗಳನ್ನು ಬೆಳಿತಾ ಇದ್ದೀವಿ ಸರ್. ಹತ್ತಿ, ತೊಗರಿ, ಸಜ್ಜೆ, ಶೇಂಗಾ, ರೇಷ್ಮೆ, ಮುಖ್ಯವಾಗಿ ರೇಷ್ಮೆನ ಜಾಸ್ತಿ ಮಾಡ್ತಾ ಇದ್ದೀವಿ. ರೇಷ್ಮೆ ಕೃಷಿ ಮಾಡಕತ್ತೆ ಎಷ್ಟು ವರ್ಷ ಆಯ್ತು? ಸರ್, 8 ವರ್ಷ ಆಯ್ತು. ಯಾಕೆ ರೇಷ್ಮೆ ಕೃಷಿಗೆ ಬಂದ್ರೆ? 8 ವರ್ಷದಿಂದ ಮುಂಚೆ ಬೇರೆ ಬೆಳೀತಿದ್ರೆ, ಆದ್ರೆ 8 ವರ್ಷದಿಂದ ರೇಷ್ಮೆ ಕೃಷಿ ಪ್ರಾರಂಭ ಮಾಡಿದ್ರೆ ಯಾಕೆ? ಸರ್, ಕಾರಣ ಏನಿಲ್ಲ, ಇದು ಒಂದಾದ್ಮೇಲೆ ಒಂದು ವರ್ಷದಲ್ಲಿ 5 ಬೆಳೆ ಬರ್ತಾ ಇದೆ ರೇಷ್ಮೆಯಲ್ಲಿ. ರೇಟ್ ಚೆನ್ನಾಗಿದೆ, ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ, ಬೇರೆದಕ್ಕೆ ಖರ್ಚು ಜಾಸ್ತಿ, ಇದಕ್ಕೆ ಖರ್ಚು ಕಡಿಮೆ, ಅದರಿಂದ ರೇಷ್ಮೆಯನ್ನು ಆಯ್ಕೆ ಮಾಡಿದ್ವಿ. ಈಗ ರೇಷ್ಮೆ ಜೊತೆ ಮತ್ತೆ ಬೇರೆ ಕೃಷಿ ಜೊತೆ ಏನೇನು ಉಪಕಸಬಗಳು ಅದಾವೆ ನಿಮ್ಮದೆಲ್ಲ? ಉಪಕಸಬ ಅಂದ್ರೆ ಏನೇನು ಪ್ರಾಣಿ ಸಾಕಾಣಿಕೆ ಅದಾವೆ ಹೇಳಿ ಸ್ವಲ್ಪ. ಸರ್, ಆಡು ಸಾಕ್ತಿದ್ವಿ, ಎಮ್ಮೆ, ಎತ್ತು, ಕೋಳಿ ಎಲ್ಲ ರೀತಿ ಇದೆ. ಈಗ ಟಗರ್ ಮರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಆಡು ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ, ಇವು ಯಾವ ರೀತಿ ನಿಮಗೆ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟವು ಕೃಷಿ ಜೊತೆಗೆ? ಸರ್, ಕೃಷಿ ಜೊತೆಗೆ ಏನಂದ್ರೆ ಮನೆಯಲ್ಲಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಸರ್. ಈಗ ಹಾಲು ಮರದಿಂದ ಮನೆಗೂ ಹಾಲಿನ ದುಡ್ಡು ಖರ್ಚಿಗೆ ಬರುತ್ತೆ, ಕೋಳಿ ಮಾರ್ತಾ ಇದ್ವಿ, ಅದರಿಂದ ಜನ ಏನು ಬೇಕಾಗಿಲ್ಲ ಅದಕ್ಕೆ. ಬೆಳಿಗ್ಗೆ ಒಂದು ಟೈಮು, ಸಾಯಂಕಾಲ ಸ್ವಲ್ಪ ನೋಡಿಬಿಟ್ರೆ ಆಯ್ತು ಸರ್. ಅದಕ್ಕೆ ಅದು ಕೃಷಿ ಜೊತೆನೆ ಮಿಕ್ಸ್ ಆಗಿ ಹೋಗ್ತಾ ಇದೆ ಸರ್. ಅಂದ್ರೆ ಅದ್ರ ಜೊತೆ ನಿಮ್ಗೆ ಆದಾಯ ದಿವಸ ಪ್ರತಿನಿತ್ಯ ಕೋಳಿಯಿಂದ ಎಮ್ಮೆಯಿಂದ ದಿವಸ ಆದಾಯ ಬರ್ತಾ ಇರ್ತದೆ ಸರ್? ಬರ್ತಾ ಇದೆ ಸರ್, ಕಂಪಲ್ಸರಿಯಾಗಿ ದಿನವಿಡೀ ಮನೆ ಖರ್ಚು ಎಲ್ಲ ಹೊಂಟೋಗುತ್ತೆ ಸರ್ ಹೊರಗಡೆನೆ. ಹೊರಗಡೆ? ಹ್ಞೂ ಸರ್. ಈಗ ಹಾಲದು ಎಷ್ಟು ಮಾರ್ತಿರಿ ದಿವಸ, ಎಮ್ಮೆಗಳು ಎಷ್ಟು ಅದಾವ ಸರ್? ಎಮ್ಮೆ ಒಂದು 10 ಎಮ್ಮೆ ಇದ್ದೇವೆ. ಹಾಲು ಊರಾಗೆ ಕೊಡ್ತೀವಿ ಸರ್. ಹೇಗೆ ಲೀಟರ್ ಮಾರ್ತೀರಿ, ಎಷ್ಟು ಲೀಟರ್ ಹಾಲು ಹೋಗುತ್ತೆ ನಿಮ್ದು ಅಂದಾಜಾಗಿ ದಿವಸ ಪ್ರತಿನಿತ್ಯ? ದಿನ ಒಂದು 4-5 ಲೀಟರ್ ಕೊಡ್ತೀವಿ ಸರ್, 1 ಲೀಟರ್ಗೆ 50 ರೂಪಾಯಿ ಸರ್ ಊರಲ್ಲಿ. ಹ್ಞೂ ಸರ್. ಆಡಿನಿಂದ ಯಾವ ರೀತಿ ಲಾಭ ಹೇಳ್ರಿ, ಆಡು ಹೇಗೆ, ಆಡು ಯಾವ ರೀತಿ ಲಾಭ ಆಗತ್ತೆ ನಿಮಗೆ, ಮರಿ ಮಾರೋದ್ರಿಂದ ಲಾಭ ಆಗತ್ತೆ ಅಂತೀರ ಹೇಗೆ? ಸರ್, ಮರಿ ಮಾರೋದ್ರಿಂದ ಲಾಭ ಇದೆ ಸರ್ ಆಡಿನಲ್ಲಿ ಸರ್. ಈಗ ತಳಿ ಚೆನ್ನಾಗಿದೆ ನಮ್ದು, ಮೂರು ಆ ಥರ ಇದೆ ಆಡು. 3-4 ತಿಂಗಳಲ್ಲಿ 8-9 ಸಾವಿರ ರೂಪಾಯಿ ಆಡು ಮಾರುತ್ತೆ ಸರ್ ಮರಿ, ಒಂದು ಮರಿ ಅಂದ್ರೆ ಒಂದ್ ಇರಿದ್ರೆ 3 ಮರಿ ಇಳಿತದ ಆಡು. 3 ಮರಿ ಹೋಯ್ತು. ವರ್ಷದಲ್ಲಿ 8 ಸಲ ಇಳಿತದ ಆಡು ಸರ್? 2 ಸಲ. ಅಂದ್ರೆ ವರ್ಷದಲ್ಲಿ ಒಂದ್ ಆಡಿನಿಂದ 6 ಮರಿ ಬರ್ತವೆ. 6 ಮರಿ ಬರುತ್ತೆ ಸರ್. 6 ಮರಿ ಎಷ್ಟು ತಿಂಗಳು ಮೇಯಿಸಿದ್ರೆ ಅವು ಮಾರ್ಲಿಕ್ಕೆ ಇದಾಕವ್ ಸರ್? 3-4 ತಿಂಗಳು ಸರ್ ಅಷ್ಟೇ. ಒಂದ್ ಮರಿಗೆ ಎಷ್ಟು ಬರ್ತವಾಗ ಸರ್? 1 ಮರಿಗೆ 7-8 ಸಾವಿರ ರೂಪಾಯಿ. 7 ರಿಂದ 1 ಸಾವಿರ ಆರಲ್ಲಿ 42 ಸಾವಿರ ರೂಪಾಯಿ. 42 ಸಾವಿರ. ಒಂದ್ ವರ್ಷಕ್ಕೆ 40 ಸಾವಿರ ರೂಪಾಯಿ ಆಡಿನಿಂದ ನಿಮಗೆ ಆದಾಯ ಬರ್ತದೆ. ಆದಾಯ ಬರುತ್ತೆ ಸರ್. ಎಷ್ಟು ಆಡದವ ಸರ್? 4 ಇದೆ ಸರ್ ಆಡು. ಅದರಿಂದ ಸುಮಾರು 1-1.5 ಲಕ್ಷ ಆದಾಯ ಬರ್ತದೆ ಸರ್? ಬರುತ್ತೆ ಸರ್. ಮತ್ತೆ ಕೋಳಿಗಳು ಹೇಗೆ, ಕೋಳಿ ಸಾಕಾಣಿಕೆ ಎಷ್ಟು ಅದಾವ ಕೋಳಿಗಳು? ಕೋಳಿ ಈಗ ಪ್ರೆಸೆಂಟ್ 300 ಇದಾವೆ ಸರ್. 300 ಕೋಳಿ ಇದಾವೆ. ಅವು ಹೋಗ್ತಾನೆ ಇರ್ತಾವೆ, ಮರಿ ಮಾಡ್ತಾ ಇರ್ತೀವಿ, ಹೆಚ್ಚಿಗೆ ಕೊಡ್ತಾ ಇರ್ತೀವಿ. ಮತ್ತೆ ಕೋಳಿ ಕೊಡಲ್ಲ, ದೊಡ್ಡ ಕೋಳಿನ ಇಟ್ಕೊಂಡು ಸಣ್ಣ ಮರಿ ಬೆಟ್ಟೆ ಆ ತತ್ತಿಡ ಕೋಳಿ ಆ ಥರ ತತ್ತಿನೂ ಕೊಡ್ತೀವಿ. ಮೊಟ್ಟೆ ಅದು ಎಷ್ಟು ಬರ್ತದೆ ಸರ್? ಸರ್ ಮೊಟ್ಟೆ ಕೋಳಿ ಯಾವ ಥರ ಎಬ್ಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೇಗೆ ಜವಾರಿ ಕೋಳಿಗಳನ್ನು ಮೊಟ್ಟೆ ಅದು ಎಲ್ಲ ಇಲ್ಲಿ ಬೇಡಿಕೆ ಜಾಸ್ತಿ ಇದೆಯಾ? ಸರ್ ಬೇಡಿಕೆ ಇದೆ ಸರ್, ಆದಷ್ಟು ಸ್ವಲ್ಪ ಫಾರಂಗೆ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಬರೋರು ಬಂದು ಒಯ್ತಾರೆ, ಭಾಳ ದಿನದಿಂದ ಕೋಳಿ ಇದೆಯಲ್ಲ, ಎಲ್ಲರೂ ಹುಡ್ಕೊಂಡು ಬಂದು ಒಯ್ತಾರೆ. ಸರ್ ಹೇಗೆ ಮೊಟ್ಟೆ ರೇಟ್ ಅದು ಹೆಂಗೆ ಮಾರ್ತಾರೆ? ಜವಾರಿ ಮೊಟ್ಟೆ ಅಂದರೆ ಬೇಡಿಕೆ ಇರ್ತಾರೆ, ರೇಟ್ ಜಾಸ್ತಿ ಫಾರ್ಮ್ ಕೋಳಿಕಿಂತ ಅಂತ ಹೇಳ್ತಿರ್ತಾರೆ. 10 ರೂಪಾಯಿಗೆ ಒಂದು ಸರ್, 10 ರೂಪಾಯಿ. ಹುಂಜ ಅದಾವಲ್ಲ, ಹುಂಜ ಎಷ್ಟದ ಹುಂಜಗಳು? ಹುಂಜ ಸರ್ ಒಂದು ಈ ಪ್ರೆಸೆಂಟ್ ಒಂದು 20 ಇದೆ ಸರ್. ಯಾಕೆ ಹುಂಜ ಸಾಕಾಣಿಕೆ ಜಾಸ್ತಿ ಇಟ್ಟಿರಲ್ಲ ಹುಂಜ? ಸರ್ ಹುಂಜ ಇಲ್ಲಿ ಸರ್ ಪಂದ್ಯ ಆಡಕ್ಕೆ. ಹೇಗೆ ಹುಂಜ ಅಂದ್ರೆ ಮಾರಾಟ ಹೆಂಗೆ ಮಾರ್ತಾವ ಸರ್? ಅದು ಹುಂಜದ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಎಲ್ಲ. ಹುಂಜ ಯಾವ ಥರ ಫೈಟ್ ಮಾಡ್ತಾ, ಸ್ಪೀಡ್ ಇರುತ್ತೆ, ಒಂದೊಂದು ಸ್ಲೋ ಇರುತ್ತೆ, ಒಂದು ದೊಡ್ಡದು ಸಣ್ಣದು. ಕಡಿಮೆ ಅಂದ್ರೆ ರೇಟ್ ಎಷ್ಟು ಮಾರ್ಬೋದು, ಜಾಸ್ತಿ ಅಂದ್ರೆ ಎಲ್ಲಿ ತನಕ ಮಾರೋ ನಿಮ್ಮ ಹುಂಜಗಳು? ನಮ್ಮ ಹುಂಜ 5-6 ಸಾವಿರ ರೂಪಾಯಿ ತಾನೆ ಮಾರಿ ಸರ್ ನಾವು. ಎಷ್ಟು ಹುಂಜ ಮಾರಿ ಇಲ್ಲಿ ತನಕ ಸರ್? ಅಲ್ಲಿ ಲೆಕ್ಕ ಇಲ್ಲ. ಹ್ಞೂ ಸರ್. ಅಂದ್ರೆ 5-6 ಸಾವಿರಕ್ಕೆ ಒಂದೊಂದು ಮಾರಿ ಸರ್. ಹೇಗೆ ಅದನ್ನ ಇಲ್ಲೇ ಸ್ಥಳೀಯ ಜನ ಬಂದು ಒಯ್ತಿರ್ತಾರ, ಬೇರೆ ಕಡೆ ಅವ್ರು ಬರ್ತಾರ? ಬೇರೆ ಅಂದ್ರೆ ಗೊತ್ತಿರೋರೆಲ್ಲ ಒಬ್ಬರಿಂದ ಒಬ್ರು ಹಂಗೆ ಇಲ್ಲಿ ಚೆನ್ನಾಗಿದೆ ಅಲ್ಲಿ ಪಂದ್ಯದವರು ಅವರು ಗೊತ್ತಿರ ಸರ್, ಹಂಗಾಗಿ ಹುಡುಕೊಂಡ್ ಬರ್ತಾರೆ ಸರ್. ದಿಲೀಪ್ ನೋಡಿ, ಈಗ ನಿಮ್ದು ಕೋಳಿ ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ, ಹೈನು ಮಾರೋ ಹಾಲು ಮಾರೋದ್ರಿಂದ, ಆಡು ಮರಿ ಮಾರೋದ್ರಿಂದ ಸಾಕಷ್ಟು ರೊಕ್ಕ ಬರ್ತದೆ, ಅದರಿಂದ ನಿಮ್ದು ಎಲ್ಲ ಒಕ್ಕಲುತನದ ಖರ್ಚು ಹೋಗುತ್ತೆ. ಜೊತೆಗೆ ರೇಷ್ಮೆ ಕೃಷಿಯನ್ನು ಮಾಡಿದಿರಿ, ರೇಷ್ಮೆ ಕೃಷಿ ಬಗ್ಗೆ ಹೇಳಿ. ರೇಷ್ಮೆ ಕೃಷಿ ಏನು ಅನ್ಸುತ್ತೆ ನಿಮಗೆ, ಯಾವ ರೀತಿ ಮಾಡಾಕತ್ತೀರಿ, ಒಂದು ಬೆಳೆಗಳನ್ನು ಎಷ್ಟು ತೆಗಿತಾ ಇದ್ದೀರಿ, ಎಷ್ಟು ಮೊಟ್ಟೆ ಇಡ್ತೀರಿ, ಇಳುವರಿ ಅದು ಹೆಂಗೆ ಬರಾಕತ್ತೆ ಹೇಳಿ? ಸರ್ ಒಳ್ಳೆ ಇಳುವರಿ ಬರ್ತಾ ಇದೆ, ಅದು ಏನಿಲ್ಲ ಅಂದ್ರೆ ಪ್ರತಿ ಒಂದು ಬೆಳೆಗೆ 300 ಮೊಟ್ಟೆ ತರ ಇರ್ತದೆ. ಒಂದು ಬೆಳೆಗೆ 2 ಕ್ವಿಂಟಲ್ 70 ಕೆಜಿ 80 ಕೆಜಿ ಮಿನಿಮಮ್ 2 ಕ್ವಿಂಟಲ್ ಮೇಲ್ಗಡೆನೆ ಒಂದು ಪ್ರತಿಯೊಂದು ಬೆಳೆಗೆ ತೆಗಿತಾ ಇದೀವಿ. 1 ವರ್ಷಕ್ಕೆ 5 ಬೆಳೆ ತರ ಒಂದು ಪ್ಲಾಟ್ಗೆ. ಅಂದ್ರೆ 100 ಮೊಟ್ಟೆ ಇಟ್ಟರೆ ನಿಮಗೊಂದು 60-70 ಕೆಜಿ ಮೇಲೆ ಬರ್ತದೆ? ಮಿನಿಮಮ್ 90 ಕೆಜಿ ತನ ನಾವು ಇಳುವರಿ ನಾವು ಚಾಕಿ ಮಾಡ್ತಾ ಇರೋದ್ರಿಂದ 90 ಕೆಜಿ, ಅದಕ್ಕಿಂತ ಕಡಿಮೆ ಅಂತರ ಆಗಲ್ಲ ಸರ್. ಆಗಲ್ಲ ಸರ್, ಒಂದು 100 ಮೊಟ್ಟೆಗೆ 90 ಕೆಜಿ ತೆಗಿತಾ ಇದ್ದೀವಿ. ತೆಗಿತಾ ಇದ್ದೀವಿ ಸರ್. ಪ್ರತಿ ಸಾರಿ 300 ಮೊಟ್ಟೆ ಇಡ್ತೀರಿ? ಹಾಂ, ಪ್ರತಿ ಸಾರಿ 300 ಮೊಟ್ಟೆ ಇಡ್ತೀವಿ. ಅಂದ್ರೆ 270-280 ಕೆಜಿ ನಿಮ್ಗೆ ಬಂದೇ ಬರ್ತಾ? ಬಂದೇ ಬರ್ತ ಸರ್, ಕಂಪಲ್ಸರಿ ಸರ್ ಇಳುವರಿ. 5 ಬೆಳೆಗಳನ್ನು ತೆಗಿದ್ರು ಒಂದು ವರ್ಷದಲ್ಲಿ 5 ಬೆಳೆ ಸರ್. ರೇಷ್ಮೆ ಕೃಷಿ ನಿಮಗೆ ಮೊದಲಿಂದ ಅನುಭವ ಇತ್ತ? ಹೇಗೆ ರೇಷ್ಮೆ ಕೃಷಿಯಲ್ಲಿ ನಿಮಗೆ ಮಾಡೋದು, ಬೇರೆ ಬೇರೆ ಸಾಕಷ್ಟು ಅದಕ್ಕೆಲ್ಲ ಉಪಚಾರ ಭಾಳ ಮಾಡ್ಬೇಕಾಗತ್ತೆ ರೇಷ್ಮೆಯಲ್ಲೆಲ್ಲ? ಸರ್ ಉಪಚಾರ ಅಂತೇನಿಲ್ಲ, ಕಂಟಿನ್ಯೂ ಒಬ್ಬ ಮನುಷ್ಯನ ಈ ಗೌರ್ಮೆಂಟ್ ನೌಕರಿ ಯಾವ ಥರ ಮಾಡ್ತಾರೆ ಅದು ಅದೇ ರೀತಿ ಇದು ಗೌರ್ಮೆಂಟ್ ಸ್ಯಾಲ್ರಿ ಥರ ಕೊಡುತ್ತೆ ಸರ್. ನಮ್ಗೆ ಸ್ಯಾಲ್ರಿ ಥರ ಬರುತ್ತೆ, ಸ್ಯಾಲ್ರಿಕ್ಕಿಂತ ಜಾಸ್ತಿನೂ ತಗೊಬೋದು ನಾವು. ಎಷ್ಟು ಎಫೆಕ್ಟ್ ಆಗ್ತದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಎಷ್ಟು ಎಫರ್ಟ್ ಮಾಡ್ತೀರಿ, ಎಷ್ಟು ಚೆನ್ನಾಗಿ ಮಾಡ್ತೀರಿ, ಅಷ್ಟು ಇಳುವರಿ ಚಲೋ ಬರ್ತದೆ. ಇಳುವರಿ ಕಂಪಲ್ಸರಿ ಸರ್. ಈಗ 4 ಎಕರೆ ರೇಷ್ಮೆ ಇದೆಯಲ್ಲ ನಿಮಗೆ, ಪ್ರತಿನಿತ್ಯ ಎಷ್ಟು ಜನ ಈಗ ಹುಳ ಮೇಸಾಕೋದು ಬೇಕಾಗುತ್ತವಾಗೆಲ್ಲ? ಸರ್ 104ನೇ ಜ್ವರ, ಸ್ಟೇಜ್ ಬೈ ಸ್ಟೇಜ್ ಇದೆ ಸರ್. ಅದು 4ನೇ ಜ್ವರ ತಾನೆ, ಒಬ್ಬರಿಂದ ಇಬ್ಬರು ಇದ್ರೆ ಸಾಕು ಸರ್, 300 ಮೊಟ್ಟೆನೆ ಮೇಯಿಸ್ಬೋದು. ಆಮೇಲೆ ಒಂದು 4-5 ಜನ ಬೇಕಾಗುತ್ತೆ ಸರ್ ಒನ್ ವೀಕ್. ಯಾಕಂದ್ರೆ ಸರ್ ಅದು ಸೊಪ್ಪು ಜಾಸ್ತಿ ಕೊಯ್ಯೋದಿರುತ್ತೆ, ಟೈಮ್ ಆಗುತ್ತೆ, ಹಂಗಾಗಿ ಜಾಸ್ತಿ ಕೊಯ್ಯೋದ್ರಿಂದ ಆಳು ಸ್ವಲ್ಪ ಬೇಕಾಗುತ್ತೆ ಸರ್. ಅವಾಗ ಈಗ ನೀವು ಹೇಳುವಾಗೆ 100 ಮೊಟ್ಟೆಗೆ 90 ಕೆಜಿ ಒಂದು ಇಳುವರಿನ ತೆಗಿತಾ ಇರ್ತೀರಿ. ಯಾವುದು ಒಂದು ರೇಷ್ಮೆ ಹುಳದ ತಳಿ ಮತ್ತು ಜೊತೆಗೆ ಒಳ್ಳೆ ಸೊಪ್ಪು ಬೇಕು, ಒಳ್ಳೆ ಸೊಪ್ಪು ಯಾವ ತಳಿ ಹಾಕಿದ್ರಿ ನಾವು? ಸರ್ V1 ಹಾಕಿದ್ವಿ. V1 ಹೇಗೆ ಸೊಪ್ಪು ಚೆನ್ನಾಗಿರ್ತದೆ? ಸೊಪ್ಪು ಚೆನ್ನಾಗಿರುತ್ತೆ ಸರ್, ಎಲ್ಲದಕ್ಕಿನ್ನ ವಿಶಾಲಕ್ಕಿನ್ನ ಚೆನ್ನಾಗಿರುತ್ತೆ ಸರ್. V1 ಮೊಟ್ಟೆ ನಿಮ್ದೇನು ಬಿಳಿ ಗೂಡ ಅಥವಾ ಹಳದಿ ಗೂಡ? ವೈಟೇನ್ ಸರ್, ವೈಟ್. ಇಲ್ಲೆಲ್ಲರೂ ಬೆಳೆದು ಬೈವಲ್ಟೇನೆ? ಬೈವಲ್ಟೇನೆ ಸರ್. ಹೇಗೆ ಮಾರಾಟ ಅದು ನಿಮಗೆ, ಕಡಿಮೆ ಅಂದರೆ ಜಾಸ್ತಿ ಅಂದರೆ ಎಷ್ಟು ಸಿಕ್ಕದ ರೇಟ್ ಎಲ್ಲ? ಸರ್ ಜಾಸ್ತಿ ಅಂದರೆ 650 ತನಕ ಮಾರಿದ್ದೀವಿ ಕೆಜಿಗೆ. ಈ ಇಯರ್ ಅಂದರೆ ಕೊರೋನಾ ಅಂತ ಕಾರಣದಿಂದ ಸ್ವಲ್ಪ ರೇಟ್ ಡೌನ್ ಆಗಿದೆ, ಈಗ ಪ್ರೆಸೆಂಟ್ ಮತ್ತೆ ರೇಟ್ ಜಂಪ್ ಆಗಿದೆ ಸರ್, 500 ತನಕ ಆಗಿದೆ ಈಗ. ಏನಾದರೂ ಸಮಸ್ಯೆಗಳು ಬಂದಾಗ ಅದು ಹೇಗೆ ನಿಮಗೆ ಅನುಕೂಲತೆಗಳು ಎಲ್ಲ ಏನು ಮಾಡಬೇಕು ಅದಕ್ಕಂತಕ್ಕಂಥ ಸಮಸ್ಯೆ ಬಂತಂದ್ರೆ ಏನು ಮಾಡ್ತಾರೆ ಎಲ್ಲ? ಸರ್ ಇಲಾಖೆಯವರು ಎಲ್ಲ ಸಾಲ್ವ್ ಮಾಡಿಕೊಡ್ತಾರೆ ಸರ್, ಎಲ್ಲ ಇಲಾಖೆಯವ್ರು ಕಂಪಲ್ಸರಿಯಾಗಿ ಪ್ರತಿಯೊಂದು ಬೆಳೆಗೂ ಬಂದು ವಿಸಿಟ್ ಕೊಟ್ಟು ಹೋಗ್ತಾರೆ. ಮೊಟ್ಟೆ ನೋಡ್ರಿ, ಈಗ ಮೊಟ್ಟೆ ಒಳ್ಳೆ ಮೊಟ್ಟೆ ಬೇಕು ನಿಮಗೆ, ಎಲ್ಲಿಂದ ತರಿಸ್ತೀರಿ ಮೊಟ್ಟೆಗಳನ್ನು? ಚಾಕಿನೂ ನೀವು ಮಾಡ್ತೀವಿ ಅಂತಂದ್ರೆ ಚಾಕಿನೂ ಚೆನ್ನಾಗಿ ಮಾಡ್ಬೇಕಾಗತ್ತೆ. ನಿಮ್ಗೆ ಹೇಗೆ ಅನುಭವದು ಇದೆ ಚೆನ್ನಾಗಿ ಮಾಡ್ಲಿಕ್ಕೆ? ಸರ್ ನಮ್ಮ ಗುರುಗಳಿದ್ರು ನೀಲಕಂಠಪ್ಪ ಅಂತಂದು, ಅವರೇ ಕಲಿಸಿದ್ರು ಸರ್ ನಮ್ಗೆ. ಕಲಿಸಿದ ಕಾರಣದಿಂದ ನಾವೇ ಇಲ್ಲೇ ಮೊಟ್ಟೆ ತಂದು ನಾವೇ ಮರಿ ಮಾಡ್ತಿದ್ವಿ. ನಿಮ್ಮೂರಲ್ಲಿ ಅಂದಾಜು ಎಷ್ಟು ಜನ ಅದಾರೆ ರೇಷ್ಮೆ ಮಾಡುವಂಥವ್ರಿ? ಸರ್ ಒಂದು 40 ಜನ ಇದ್ದಾರೆ ಈಗ ಪ್ರೆಸೆಂಟ್. 40 ಅಂದ್ರೆ ಅಂದಾಜು ಒಂದು 40-50 ಎಕರೆ ಸರ್, 50 ಎಕರೆ ಐತಿ. ಹೇಗೆ ಎಲ್ಲರೂ ಒಳ್ಳೆ ರೀತಿಯಿಂದ ಮಾಡ್ತಿದ್ದಾರೆ ರೇಷ್ಮೆ ಕೃಷಿ? ಕಂಪಲ್ಸರಿಯಾಗಿ ಎಲ್ಲ ನಾವು ಎಲ್ಲರೂ ಈ ಗುಂಪು ವೈಸ್ ತರಿಸ್ತೀವಿ ಸರ್ ಮೊಟ್ಟೆ ತರಿಸಿದ್ರು ಕೂಡ. ಯಾಕಂದ್ರೆ ಮಾರ್ಕೆಟಿಂಗ್ ಸ್ವಲ್ಪ ದೂರ ಇರೋದ್ರಿಂದ ನಾವು ಗುಂಪು ವೈಸ್ ಹೋಗ್ತಾ ಇದ್ವಿ. 8 ಜನ 9 ಜನ 10 ಜನ ಈ ಥರ ಬ್ಯಾಚ್ ಮಾಡ್ಕೊಂಡಿದ್ವಿ ಸರ್. ಒಂದು ಈಗ ಮಾರಾಟದ ಹೇಗೆ ನಿಮ್ದು ರೇಷ್ಮೆ ಮಾರ್ಲಿಕ್ಕೆ ಎಲ್ಲೆಲ್ಲಿ ಹೋಗ್ತೀರಿ? ಸರ್ ರಾಮನಗರ ಹೋಗ್ತೀವಿ ಸರ್ ಕಂಪಲ್ಸರಿಯಾಗಿ, ಎಲ್ಲಿ ಹೋಗಿಲ್ಲ ಬೇರೆ ಕಡೆ. ರಾಮನಗರ ಒಳ್ಳೆ ರೇಟ್, ಯಾಕಂದ್ರೆ ರೀಲರ್ ಖರೀದಿದಾರ ಜಾಸ್ತಿ ಇದಾರೆ ಸರ್, ಅಲ್ಲಿ ರೇಟನ್ನು ಜಂಪ್ ಕೊಡ್ತಾರೆ ಸರ್ ಅಲ್ಲಿ. ನಿಮಗೆ ಹೇಗೆ ಯಾವಾಗಾದರೂ ರೇಷ್ಮೆ ಕೃಷಿ ಒಳಗೆ ಲಾಸ್ ಆಗಿದೆ ಹಾನಿ? ಸರ್ ಹಾನಿ ಅಂತ ಆಗಿಲ್ಲ, ಕೆಲವೊಂದು ಟೈಮ್ ಏನೋ ವಾತಾವರಣ ಡಿಪೆಂಡ್ ಆದಮೇಲೆ ಏನೋ ಒಂದು ಟೈಮ್ ಆಗುತ್ತೆ ಸರ್, ಅದರಿಂದ ಏನು ಲಾಸ್ ಅಂತ ಇಲ್ಲ ಸರ್, ಲಾಸ್ ಆಗಿಲ್ಲ, ಯಾವಾಗೂ ಲಾಸ್ ಆಗಿಲ್ಲ, ಯಾವಾಗೂ ಲಾಸ್ ಆಗಿಲ್ಲ. ರೇಷ್ಮೆ ಕೃಷಿಯಿಂದ ಈಗ ಕಡ್ಡಿ ಉಳಿತಾವೆ, ಕಳಸ ಕಡ್ಡಿಗಳು ಉಳಿತಾವಲ್ಲ, ಅದನ್ನೆಲ್ಲ ಏನ್ ಮಾಡ್ತೀರಿ ನೀವೆಲ್ಲ ಸರ್? ಕೃಷಿ ಹೊಂಡ ತರ ಒಂದು ಇದು ಮಾಡಿದ್ವಿ, ಅದರಲ್ಲಿ ಹಾಕ್ತೀವಿ ಸರ್ ಎಲ್ಲ ಅಷ್ಟು ಇದ್ರೆ ಗೊಬ್ಬರ ಮಾಡ್ತೀವಿ. ಈಗ ಹಿಪ್ಪನಹಳೆ ಸೊಪ್ಪನ್ನ ಆಡುಗಳು ದನಗಳು ತಿಂತಾವ? ತಿಂತ ಸರ್ ಕಂಪಲ್ಸರಿ. ಅದರಿಂದ ಹಿಪ್ಪನಹಳೆ ಸೊಪ್ಪು ಎಮ್ಮಿಗೆ ಅಥವಾ ಆಡಿಗೆ ಏನನ್ನ ಹಾಕಿದ್ರೆ 1 ಲೀಟರ್ 2 ಲೀಟರ್ ಹಿಂಡುತ್ತೆ ಸರ್. ಹಾಲಿಂದ ಉತ್ಪಾದನೆ ಜಾಸ್ತಿ ಆಗುತ್ತೆ ಸರ್, ಹಾಲಿನ ವಿಷಯ ತಪ್ಪಲದಲ್ಲಿ ಇರೋದ್ರಿಂದ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ನೀವು ಅದನ್ನ ಬಳಸ್ತಾ ಇರೋದು ತಪ್ಪಲ ದನಗಳಿಗೆಲ್ಲ? ಬಳಸ್ತೀವಿ ಸರ್, ಹೆಚ್ಚಿಗೆ ಆದದ್ದು ದನಗಳಿಗೆ ಆಗ್ತದೆ ಸರ್, ವೇಸ್ಟ್ ಅಂತ ಆಗಲ್ಲ, ವೇಸ್ಟ್ ಆಗಲ್ಲ. ಮತ್ತೆ ರೇಷ್ಮೆ ಕೃಷಿಯಲ್ಲಿ ಏನು ಸುಧಾರಣೆ ಮಾಡ್ಕೊಂಡ್ರಿ? ನೀರಾವರಿ ಅನುಕೂಲತೆಗಳನ್ನ ಹೆಂಗ್ ಮಾಡ್ಕೊಂಡಿರಿ? ಮತ್ತೆ ಅದಕ್ಕೆಲ್ಲ ಒಳ್ಳೆ ಸೊಪ್ಪು ಬರ್ಬೇಕಾದ್ರೆ ಏನ್ರಿ ಯಾವ ರೀತಿ ಒಂದು ರೇಷ್ಮೆ ಕೃಷಿ ಬೆಳೆಸ್ಬೇಕಂತ ಹೇಳ್ತೀರಿ ನೀವು? ಹಿಪ್ಪನೇಳೆಯನ್ನ ಸರ್ ಫಲವತ್ತಾಗಿ ಬರ್ಬೇಕಂದ್ರೆ ಗೊಬ್ಬರ, ಸಗಣಿ ಗೊಬ್ಬರ ಮೇನ್ ಹಾಕ್ತಿದ್ವಿ. ಇದು ಇಲಾಖೆಯಿಂದ ಡ್ರಿಪ್ ಇರಿಗೇಷನ್ ಮಾಡಿದ್ದೇವೆ, ನೀರಿನ ಡ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ ಕೂಡ ಯೂಸ್ ಮಾಡ್ತೇವೆ ಸರ್. ಈಗ ಮರಗಿಡ ಪದ್ಧತಿ ಅಂತೇಳಿ ಎಲ್ಲ ಇಲಾಖೆಯವರು ಜಾಸ್ತಿ ಇದನ್ನ ಮಾಡ್ತಿದ್ದಾರೆ, ರೈತರೆಲ್ಲ ಮಾಡ್ತಿದ್ದಾರೆ ಮರಗಿಡ ಪದ್ಧತಿಯನ್ನು ಅಲ್ಲಲ್ಲೆಲ್ಲ. ನೀವು ಮಾಡ್ಕೊಂಡಿರಿ? ನಾವು ಮಾಡ್ಕೊಂಡೆ ಸರ್ ಮರಗಿಡ ಪದ್ಧತಿ, 2 ಎಕರೆ ಮಾಡಿದ್ದೀನಿ ಸರ್ ಪ್ರೆಸೆಂಟ್. ಏನನ್ನಿಸ್ತದೆ ನಿಮ್ಮ ಮರಗಿಡ ಪದ್ಧತಿ ಇದಕ್ಕೆ ನೋಡಿದ್ರೆಲ್ಲ ಸರ್? ಈ ವರ್ಷ ಮಾಡಿದ್ವಿ, ಈಗ ನೆಕ್ಸ್ಟ್ ಇಯರಿಂದ ಅದಕ್ಕೆ ಬೆಳೆ ಬರುತ್ತೆ, ಅಲ್ಲಿಂದ ಗೊತ್ತಾಗುತ್ತೆ ಸರ್. ಏನು ಎಷ್ಟು ಅಂತರ ಕೊಟ್ಟಿರಿ ಮರಗಿಡ ಪದ್ಧತಿ? ಈಗ NREG ಉದ್ಯೋಗ ಖಾತ್ರಿ ಯೋಜನೆಯೊಳಗೆಲ್ಲ ಅನುಕೂಲತೆಗಳನ್ನು ಮಾಡಿಕೊಡ್ತಾಯಿದ್ದಾರೆ ರೈತರಿಗೆಲ್ಲ, ಹೇಗೆ ನಿಮಗೆ ಯಾವ ರೀತಿ ಮಾಡ್ಕೊಂಡ್ರೆ ಅನುಕೂಲತೆಯನ್ನು? ಸರ್ ಅದು NREG ಒಳಗೆ ನಾವು ಪ್ಲಾಂಟೇಷನ್ ಮಾಡಿದ್ದೀವಿ ಸರ್, 10x10 ಹಚ್ಚಿದ್ವಿ ಗಿಡನ, ಗಿಡದಿಂದ ಗಿಡಕ್ಕೆ 10x10. ಹೇಗೆ ಅಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಏನೇನು ನಿಮ್ಗೆ ಅನುಕೂಲ ಮಾಡಿಕೊಟ್ರಲ್ಲ ಹಚ್ಚಲಿಕ್ಕೆ? ಕೂಲಿ ಕಾರ್ಡ್ಗೆ ಅಮೌಂಟ್ ಹಾಕಿದೆ ಸರ್ NREG ಒಳಗೆ, 1 ಎಕರೆಗೆ NREG ಒಳಗೆ ಅದೇನು 1 ಎಕರೆಗೆ ಎಷ್ಟು ಅಮೌಂಟ್ ಇದೆ ಬಜೆಟ್ ಅದು ಕೊಟ್ಟಿದ್ದೆ ಸರ್. ಅಂದ್ರೆ ಗುಂಡಿ ತೋಡ್ಲಿಕ್ಕೆ, ಸಸಿಗಳನ್ನು ಹತ್ತಲಿಕ್ಕೆ, ಮತ್ತೆ ಸಸಿಗಳಿಗೆ ಅದಕ್ಕೆಲ್ಲ ರೊಕ್ಕ ಕೊಟ್ರ ಸಸಿಗಳಿಗೆ? ಅದು 1 ಎಕರೆಗೆ ಏನಿದೆ ಸಸಿ ತರಕ್ ಬಂತು, ಗುಂಡಿ ತೋಡಕ್ ಬಂತು, ಪ್ರತಿಯೊಂದಕ್ಕೂ NREG ಒಳಗೆ ಮಾಡಿಕೊಟ್ರೆ ಸರ್. ಮತ್ತೆ ಡ್ರಿಪ್ ನೀರಾವರಿ ಅನುಕೂಲತೆಯನ್ನು ಇಲಾಖೆಯವರು ಮಾಡಿದಾರ? ಇಲಾಖೆಯಿಂದ ಮಾಡಿದ್ದಾರೆ ಸರ್, ಸಬ್ಸಿಡಿ ಸರ್, ಅದು ಏನು ಇಂಟ್ರೆಸ್ಟ್ ಇದೆ ನಾವು ಕಟ್ಟಿ ಅದು ಸಬ್ಸಿಡಿ ತಗೊಂಡಿದ್ದೀವಿ ಸರ್. ನಿಮ್ಮಲ್ಲಿ ಮರಗಿಡ ಪದ್ಧತಿಯನ್ನು ಮಾಡಲಿಕ್ಕೆ ಜನ ಮುಂದೆ ಬರ್ತಾ ಇದಾರೆ ಇಲ್ಲ ಸರ್? ಇನ್ನು ಈಗ ಸ್ಟಾರ್ಟ್ ಆಗ್ತಾ ಇದೆ, ಮೊದಲೆಲ್ಲ ಸಾಲ ಪದ್ಧತಿ ಎತ್ತದ ನಾವು ಮಾಡಿದ್ವಿ ಈಗ ಫಸ್ಟ್ ಟೈಮ್, ಇನ್ಮೇಲಿಂದ ಬರ್ಬೋದು ಸರ್. ಆಲ್ಮೋಸ್ಟ್ ಮರಗಿಡ ಪದ್ಧತಿಗೆ ಹೋಗೋದು ಒಳ್ಳೇದಂತ ಅನಿಸ್ತು ಸರ್. ಯಾಕೆ ಮರಗಿಡ ಪದ್ಧತಿ ಒಳ್ಳೇದಂತ ಹೇಳ್ತಾರೆ ನಿಮ್ಗೆ? ಈಗ ಸಾಲ ಪದ್ಧತಿಗಿಂತ ಮರಗಿಡ ಪದ್ಧತಿ ಒಳ್ಳೇದಂತ ಅನ್ಲಿಕ್ಕೆ ಕಾರಣ ಏನು ಹೇಳಲಿ ಸರ್? ಕಾರಣ ಅಂದ್ರೆ ಇದರಷ್ಟು ಸೊಪ್ಪು ಅದರಲ್ಲಿ ಕೂಡ ಬರ್ತಾ ಇದೆ ಅಂತ ಹೇಳ್ತಾರೆ ಮರ ಪದ್ಧತಿಯಲ್ಲಿ. ಈಗ ಸಾಲ ಪದ್ಧತಿಯಿಂದ ಆಳು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಕಸ ಕೀಳೋದಕ್ಕೆ, ಅದಕ್ಕೆ ಅದರಲ್ಲಿ ಆಳಿನ ಖರ್ಚು ಕಡಿಮೆ ಆಗುತ್ತೆ, ಗೊಬ್ಬರ ಹಾಕೋದು ಯಾಕಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಗೊಬ್ಬರ ಕೂಡ ಕಡಿಮೆ ಆಗುತ್ತೆ. ನೀವು ಮರಗಿಡ ಪದ್ಧತಿ ಎಷ್ಟೆಷ್ಟು ಅಂತರ ಕೊಟ್ಟಿರಿ ಎಲ್ಲ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಎಷ್ಟು ಕುಂತೀರಿ? ಒಂದು ಎಕರೆಗೆ ಎಷ್ಟು ಸಸಿಗಳು ಕುಂತಿದ್ದಾವೆ ಸರ್? 1 ಎಕರೆಗೆ 480 ಸಸಿ, 1000 ಸಸಿ ಕುಂತಿದ್ದೆ ಸರ್ ನಮ್ದು. ಒಂದು ಎಕರೆ ಅಲ್ಲ ಸರ್, 2 ಎಕರೆ. ಸ್ವಲ್ಪ ಹೆಚ್ಚಿಗೆ ಇದೆ. ಈಗ ಸಾಕಷ್ಟು ಅಂತರ ಇರುತ್ತಲ್ಲ, ಅದರಲ್ಲಿ ಏನಾದರೂ ಬೆಳೆಗಳನ್ನು ಹಾಕ್ತಾ ಇರ್ತೀರಿ ಸರ್? ಹಾಕಿದ್ವಿ ಪ್ರೆಸೆಂಟ್ ಶೇಂಗಾ ಬೆಳೆ ಹಾಕಿದ್ವಿ, ಅದರಲ್ಲಿ ಈಗ ಪ್ರೆಸೆಂಟ್ ಬೆಳೆ ಇಲ್ಲದ ಕಾರಣ ಶೇಂಗಾ ಹಾಕಿದ್ವಿ ಸರ್. ಹೇಗೆ ಎಲ್ಲಿವರೆಗೆ ಅದರಲ್ಲಿ ಅಂತರ ಬೆಳೆಗಳನ್ನು ತಕ್ಕೋಬೋದು ಮರಗಿಡ ಪದ್ಧತಿಯಲ್ಲಿ ಸರ್? ತೆಗಿಬೋದು ಸರ್ ಆಲ್ಮೋಸ್ಟ್, ಯಾಕಂದ್ರೆ ನಡುವ ಗ್ಯಾಪ್ ಇರೇ ಇರುತ್ತೆ, ಗ್ಯಾಪಲ್ಲಿ ನಾವು ಬೆಳಿಬೋದು. ಇಲ್ಲಿ ಗೊಬ್ಬರ ಹಾಕೋದು, ನೀರು ಹಾಸೋದು, ಕಳೆಗಳನ್ನು ತೆಗಿಲಿಕ್ಕೆಲ್ಲ ನಿಮಗೆ ಖರ್ಚು ಎಲ್ಲ ಕಡಿಮೆ ಬರ್ತಾವೆ ಇಲ್ಲೆಲ್ಲ? ಅದಕ್ಕೆ ಕಡಿಮೆ ಆಗುತ್ತೆ ಸರ್ ಖರ್ಚು, ಮರಗಡ ಪದ್ಧತಿಯಲ್ಲಿ ಪೂರ ಕಡಿಮೆ ಆಗುತ್ತೆ ಸರ್. ಯಾಕಂದ್ರೆ ಡಿಸ್ಟೆನ್ಸ್ ಭಾಳ ಕಡಿಮೆ, 1 ಎಕರೆಗೆ ಬರೀ 480 ಸಸಿ ಅಂದರೆ, ಇದು ಸಾಲ ಪದ್ಧತಿಯಲ್ಲಿ 4x4 3000 ಸಸಿ ಕುಂದ್ರುತ್ತೆ ಸರ್. ಇದು 3000 ಸಸಿ ಅಂದ್ರೆ 400 ಸಸಿ ಅಲ್ಲಿ ಪೂರ ಕಡಿಮೆ ಆಗುತ್ತೆ ಸರ್. ಆಳು ಇಲ್ಲಿ ಕಳೆ ತೆಗೆಯುವ ಖರ್ಚು ಕಡಿಮೆ ಆಗುತ್ತೆ, ಗೊಬ್ಬರ ಹಾಕ್ಲಿಕ್ಕೆ ಗಿಡಕ್ಕೆ ಸುತ್ತರದ ಅಷ್ಟೇ ಗೊಬ್ಬರ ಹಾಕಿ ಅಲ್ಲಿ 4 ಜನ ಬೇಕಾದಲ್ಲಿ ಇಲ್ಲಿ ಒಬ್ಬರೇ ಇದ್ರೆ ಮಾಡ್ಬೋದು ಸರ್, ಒಬ್ಬರೇ ಮಾಡ್ಬೋದು. ಮರಗಿಡ ಪದ್ಧತಿ ಬೆಳೆದಂತ ರೈತರ ಹೊಲಗಳಿಗೆ ಏನಾರು ಹೋಗಿದ್ರೆ ನೀವು ಸರ್? ಹೋಗಿ ನೋಡ್ಕೊಂಡ್ ಬಂದ್ಮೇಲೆ ನಾವು ಮಾಡಿರೋ ಸರ್. ಅಲ್ಲೆಲ್ಲ ಹೇಗೆ ಹೇಳಿದ್ರು ರೈತರೆಲ್ಲ ಮರಗಿಡ ಪದ್ಧತಿ ಚೆನ್ನಾಗಿ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ? ಚೆನ್ನಾಗಿಲ್ಲ ಸರ್, ನಾವು ಬೆಳಿತಾ ಇದ್ದೇವೆ ನೋಡಿದೀವಿ ಸರ್ ಆಲ್ರೆಡಿ, ಸ್ವಲ್ಪ ನೀರು ಕಡಿಮೆ ಇರೋದಕ್ಕೋಸ್ಕರ ಅದಕ್ಕೆ ಶಿಫ್ಟ್ ಆಗಿದೀವಿ ಸರ್. ಈಗ ನೀರು ಕಡಿಮೆ ಬೇಕು ಆಲ್ಮೋಸ್ಟ್, ಯಾಕಂದ್ರೆ ಕಟ್ಟ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಡ್ರಿಪ್ ಮಾಡಿದ್ದೀವಿ, ಕಟ್ಟ ಅವಶ್ಯಕತೆನೆ ಇಲ್ಲ. ಆನ್ ಮಾಡಿಬಿಟ್ಟು ಮುಂದಿನ ಕೆಲಸ ಬೇರೆ ಕೆಲಸ ಮಾಡ್ಬೋದು. ಸಾಲ ಪದ್ಧತಿ ಅಲ್ಲೇ ಅಲ್ಲೆಲ್ಲ ಕೂಲಿ ಆಳು ಅಂತರ್ ಬೇಸಾಯ ಮಾಡ್ಲಿಕ್ಕೆಲ್ಲ ಖರ್ಚುಗಳು ಜಾಸ್ತಿ ಬರ್ತವೆ, ಕಸ ತೆಗಿಲಿಕ್ಕೆ ಖರ್ಚು ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ ಸರ್. ಆದ್ರೆ ಗಿಡ ಸುತ್ತಲೂ ಅಷ್ಟೇ ನೀವು ಏನ ಕೆಲಸ ಮಾಡ್ಕೊಂಡ್ರೆ ಗಿಡ ಸುತ್ತಲೂ ಅಷ್ಟೇ ಮಾಡ್ಕೋಬಹುದು, ಗಿಡ ಸುತ್ತ ಅಷ್ಟೇ ಮಾಡ್ಬೋದು ಸರ್. ನೋಡ್ರಿ ದಿಲೀಪ್ ಕುಮಾರ್, ಇಷ್ಟೆಲ್ಲ ಇದೆ ನಿಮ್ದು, ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾರೆ, ರೇಷ್ಮೆ ಕೃಷಿ ಇದೆ, ಹೇಗೆ ಅನಿಸ್ತಿದೆ ಮನೆಯಲ್ಲೆಲ್ಲ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರಿ? ಇಷ್ಟೆಲ್ಲ 20 ಎಕರೆ ಭೂಮಿ ಮತ್ತು ಟ್ರ್ಯಾಕ್ಟರ್ ಇಟ್ಕೊಂಡಿರಿ, ಎಮ್ಮೆಗಳ ಸಾಕಾಣಿಕೆ, ಎಷ್ಟೆಲ್ಲ ಮಾಡುವಂಥ ಜನ, ಹೇಗೆ ನೀವೆಲ್ಲ ಕೂಲಿ ಆಳು ಹಚ್ಚಿ ಮಾಡ್ತಾರೆ ಹೇಗೆ ಸರ್? ಮಾಡ್ತೀವಿ ಮನೆಯಲ್ಲಿ ಮಾಡ್ತೀವಿ ಸರ್, ಕೂಲಿ ಹೆಚ್ಚಿನ ಕೆಲಸ ಬಂದಲ್ಲಿ ಕೂಲಿ ಆಳು ಇಡ್ತೀವಿ ಸರ್. ಎತ್ತುಗಳದು ಅದಾವ? ಇದೆ ಸರ್, 2 ಎತ್ತಿದೆ. ಯಾವತ್ತು ಎತ್ತ ತೆಗೆದಿಲ್ಲ? ಇಲ್ಲ ಸರ್, ಯಾವಾಗಲೂ ನಮ್ಮ ತಂದೆಯವ್ರ ಕಾಲದಿಂದನೇ ಎತ್ತೈತೆ ಸರ್. ಭಾಳಷ್ಟು ಮಂದಿ ಎತ್ತ ತೆಗೆದು ಬಿಟ್ಟಾರೆ, ಈಗ ಅದಕ್ಕೆ ಹೇಳಿದೆ ಎತ್ತ ಯಾರು ಇಡೋದಿಲ್ಲ, ಈಗ ಎತ್ತಿನ ಭಾಳ ಖರ್ಚು ಬರ್ತದೆ ಅಂತ ಹೇಳ್ತಾರೆ. ಖರ್ಚು ಬರುತ್ತಂದ್ರೆ ಸರ್, ಈಗ ಗಳೆ ಹೊಡಿಬೇಕಂದ್ರೆ ಎತ್ತ ಬೇಕು, ಒಂದು ಅಂದರೆ ರೈತರಾದವ್ರಿಗೆ ಮನೆಯಲ್ಲಿ ಎತ್ತುಗಳಿರಬೇಕು. ಎತ್ತು ಬೇಕೇ ಬೇಕು ಸರ್, ಅದರಿಂದ ಸಗಣಿ ಉತ್ಪತ್ತಿ ಆಗುತ್ತೆ, ಅದರಿಂದ ಮತ್ತೆ ಗೊಬ್ಬರ ಆಗುತ್ತೆ ಸರ್. ಮುಂದೆ ಇನ್ನೂ ಏನು ಒಕ್ಕಲುತನದಲ್ಲಿ ಬದಲಾವಣೆ ಮಾಡ್ಕೋಬೇಕಂತಿದೆ ನಿಮ್ಗೆ ವಿಚಾರ ಸರ್? ಇನ್ನೂ ಭಾಳ ಇದೆ ಮಾಡಬೇಕು, ಇನ್ನೂ ಕಲಿತಾ ಇದ್ದೀವಿ, ಕಲ್ತ ಮೇಲೆ ಇನ್ನೂ ನೋಡೋ ಸರ್, ವೆರೈಟಿ ವೆರೈಟಿ ಹಾಕ್ಬೇಕಂತ ಮಾಡಿದೆ ಸರ್. ನೋಡಿ ಈಗ ಎಸ್ ಎಸ್ ಎಲ್ ತನ ಓದಿ ಒಕ್ಕಲುತನ ಮಾಡಕ್ಕೆ ನಿಂತ್ರಿ, ಯಾವಾಗಾದ್ರೂ ನಿಮಗೆ ಒಮ್ಮೆ ಆದರೂ ಇಲ್ಲಪ್ಪ ನಾ ಸಾಲಿ ಓದ್ಬೇಕಾಗಿತ್ತು ಸುಮ್ಮನೆ ಒಕ್ಕಲುತನಕ್ಕೆ ಬಂದೆ ಅಂತೂ ಯಾವಾಗಾದ್ರೂ ಒಮ್ಮೆ ಬೇಜಾರಾಗಿದೆ ಸರ್? ಆಗ ಕೆಲವೊಂದು ಟೈಮಲ್ಲಿ ಏನೋ ಒಂದು ಟೈಮ್ ಆಗುತ್ತೆ ಸರ್, ಇದರಲ್ಲಿ ಇದ್ದ ಖುಷಿ ಅದರಲ್ಲಿ ಇರಲ್ಲ ಇರಲ್ಲ ಸರ್. ಒಕ್ಕಲುತನ ಇದ್ದಲ್ಲಿ ನೀವು ಒಕ್ಕಲುತನದೊಳಗೆ ಒಂಥರ ಖುಷಿ ಕಾಣಕತ್ತೀರಿ, ಎಂಜಾಯ್ ಮಾಡಕತ್ತೀರಿ. ಹ್ಞೂ ಸರ್, ಹ್ಞೂ ಸರ್. ಒಳ್ಳೆಯದು ದಿಲೀಪ್ ಕುಮಾರ್, ಇದುವರೆಗೆ ನಿಮ್ಮ ಕೆಲವೊಂದಿಷ್ಟು ಸಮಗ್ರ ಕೃಷಿ ಅನುಭವಗಳನ್ನು ಅಂದ್ಕೊಂಡ್ರಿ. ಇದೇ ರೀತಿ ಯುವಕರು ನೋಡ್ರಿ ಎಸ್ ಎಸ್ ಎಲ್ ಸಿ ಅನ್ನು ಓದಿದ್ರೂ ತಾವು ಒಳ್ಳೆ ಖುಷಿಯಿಂದ ಖುಷಿ ಖುಷಿಯಾಗಿ ಒಕ್ಕಲುತನ ಮಾಡ್ತಾ ಇದ್ದೀರಿ. ಹೀಗೆ ಯುವಕರೆಲ್ಲ ಒಕ್ಕಲುತನಕ್ಕೆ ಬಂದರೆ ಖಂಡಿತ ಆರ್ಥಿಕವಾಗಿ ನಮ್ಮ ಹಳ್ಳಿಗಳು ಸುಧಾರಣೆ ಆಗ್ತವೆ, ಮನೆತನಗಳು ಸುಧಾರಣೆ ಆಗ್ತವೆ, ಆರ್ಥಿಕವಾಗಿ ರೈತರು ಸಾಲದ ಒಂದು ಸೂಲದಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಕೃಷಿ ಜೊತೆ ರೇಷ್ಮೆ ಕೃಷಿ ಇದೆ ನಿಮ್ಮದು, ಜೊತೆಗೆ ಹಲವಾರು ಬೆಳೆ ಬೆಳೀತಾ ಇದ್ದೀರಿ, ಕುರಿ ಸಾಕಾಣಿಕೆ ಮಾಡಿದ್ದೀರಿ, ಆಡುಗಳಿದ್ದಾವೆ, ಕೋಳಿ ಸಾಕಾಣಿಕೆ ಇದೆ, ಎಮ್ಮೆ ಸಾಕಾಣಿಕೆ ಇದೆ, ಹೀಗೆ ಹಲವಾರು ಇದರಿಂದ ಆದಾಯಗಳು ಬಂದರೆ ಖಂಡಿತ ರೈತರಿಗೆ ಲಾಸ್ ಅನ್ನೋದು ಇರೋದಿಲ್ಲ ಒಕ್ಕಲುತನದಲ್ಲಿ. ಇದೇ ರೀತಿ ನಮ್ಮ ಯುವ ಜನಾಂಗ ಮುಂದಿನ ದಿನಗಳಲ್ಲಿ ಇಂಥ ನಿಮ್ಮಂಥ ಯುವಕರನ್ನು ಗಮನಿಸಿ ಒಂದು ಒಕ್ಕಲುತನವನ್ನು ಮಾಡಿದರೆ ಖಂಡಿತ ಅನುಕೂಲ ಆಗುತ್ತೆ. ನಿಮ್ಮ ಫೋನ್ ಸಂಖ್ಯೆ ಹೇಳಿ, ಯಾರಾದರೂ ನಿಮ್ಮ ಜೊತೆ ಸಂಪರ್ಕ ಮಾಡಬೇಕಂತಂದರೆ ನಿಮ್ಮ ವಿಚಾರವನ್ನು ತಿಳ್ಕೋಬೇಕಾಯ್ತಂತ ಅನ್ನೋ ಅಂಥ ಜನ ಹಲವಾರು ಜನ ಇರ್ತಾರೆ, ಅವರಿಗೆ ನಿಮ್ಮ ಫೋನ್ ಸಂಖ್ಯೆ ಹೇಳಿ ಸರ್. 9 1 0 8 0 8 6 8 6 8 9 7 9 7 1 3 1 3. ಒಳ್ಳೆಯದು ದಿಲೀಪ್ ಕುಮಾರ್, ಇದುವರೆಗೆ ನಿಮ್ಮ ವಿಚಾರ ಹಂಚಿಕೊಂಡಿದ್ದಕ್ಕೆ ಎಲ್ಲ ರೈತರ ಪರ ನಿಮಗೆ ಧನ್ಯವಾದ. ನಮಸ್ಕಾರ ಸರ್. ಥ್ಯಾಂಕ್ ಯು. ರೈತ ಬಂಧುವರ ಇದುವರೆಗೆ ಆಲ್ಕೋಡ್ ಗ್ರಾಮದ ದಿಲೀಪ್ ಕುಮಾರ್ ಅವರ ರೇಷ್ಮೆ ಕೃಷಿ ಆಧಾರಿತ ಸಮಗ್ರ ಕೃಷಿ ಅನುಭವಗಳು ಕುರಿತು ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಪ್ರಕಾರ ರಾಯಚೂರು ತಾಲೂಕಿನಲ್ಲಿ ಅಂದರೆ ನಾಳೆ 25/7/2021 7 ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 23 ಡಿಗ್ರಿ ಸೆಲ್ಸಿಯಸ್ ಇರುವುದೆಂದು ತಿಳಿದುಬಂದಿದೆ. ಗರಿಷ್ಠ ಆರ್ದ್ರತೆಯ ಪ್ರಮಾಣ 76% ಹಾಗೂ ಕನಿಷ್ಠ ಆರ್ದ್ರತೆಯ ಪ್ರಮಾಣ 49% ಇರುವುದು. ಗಾಳಿಯ ವೇಗ ಪ್ರತಿ ಕಿಲೋಮೀಟರ್ಗೆ 28 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈ ಒಂದು ಮುನ್ಸೂಚನಾ ಪ್ರಕಾರ ರೈತರಿಗೆ ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಸಾಮಾನ್ಯ ಬೆಳೆಗಾರರಿಗೆ ತಿಳಿಸುವುದೇನೆಂದರೆ, ಅತಿ ಹೆಚ್ಚು ಮಳೆಯಾದ ಪ್ರದೇಶಗಳಲ್ಲಿ ಬಸ್ಸಿ ಗಾಲುವೆಗಳನ್ನು ನಿರ್ಮಿಸಿ ನೀರು ಹೊರಹಾಕಲು ವ್ಯವಸ್ಥೆ ಮಾಡುವುದರಿಂದ ಮತ್ತೆ ಮಳೆಯಾದಲ್ಲಿ ನೀರು ನಿಲ್ಲುವುದನ್ನು ತಡೆಗಟ್ಟಬಹುದು. ಎರಡನೇದಾಗಿ, ನಾಟಿ ಮಾಡುವಾಗ ತೋಟಗಾರಿಕೆ ಬೆಳೆಗಳಾದ ಮಾವು, ಸೀತಾಫಲ, ಸಪೋಟ ಮತ್ತು ಪೇರ್ಲ ಗಿಡಗಳಿಗೆ ಆಧಾರ ಕೋಲುಗಳನ್ನು ಕಟ್ಟಬೇಕು. ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರಿ ಕೈಗಳೇ ಅಥವಾ ಅಂತರ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗುತ್ತದೆ. ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯನ್ನು ಕಡಿಮೆ ಮಾಡಲು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಭೇಟಿ ನೀಡಿ ಬೆಳೆ ವಿಮೆ ಮಾಡಿಸಿ. ಇನ್ನು ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಶೇಖರಿಸುವುದರಿಂದ ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸಬಹುದು. ಇನ್ನು ತೊಗರಿ ಬೆಳೆದಂತಹ ರೈತ ಬಾಂಧವರಿಗಾಗಿ, ತೊಗರಿ ಬಿತ್ತನೆ ಮಾಡಿದ 3 ವಾರಗಳ ನಂತರ ಕಳೆಗಳು 3-5 ಎಲೆಗಳ ಹಂತದಲ್ಲಿದ್ದಾಗ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಇಮಾಝೈ ತಪೈರ್ 10 SL ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೇಟ್ ಅನ್ನು 6 ಕಿಲೋಗ್ರಾಂ ಪ್ರತಿ ಎಕರೆಗೆ ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆ ಸಮ ಪ್ರಮಾಣದಲ್ಲಿ ಕೊಡಿಸಿ ಮಣ್ಣಿನಲ್ಲಿ ಬೆರೆಸಬೇಕು. ತೊಗರಿಯಲ್ಲಿ ಮಣ್ಣಿನ ತೇವಾಂಶದ ಸಂರಕ್ಷಣೆಗೆ ಮತ್ತು ಸಸ್ಯಗಳ ಸಂಖ್ಯೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಉಳಿಸಿಕೊಳ್ಳಲು ದಟ್ಟವಾಗಿ ಬೆಳೆದಿರುವ ಸಸಿಗಳನ್ನು ಕಿತ್ತು ಹಾಕಬೇಕು. ಇನ್ನು ಹತ್ತಿ ಬಿತ್ತನೆಗಾಗಿ ಮಾಡಿದಂತಹ ರೈತ ಬಾಂಧವರಿಗಾಗಿ, ಬಿತ್ತಿದ 20-25 ದಿನಗಳಲ್ಲಿ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಪೈರಿಥಯೋಬ್ಯಾಕ್ ಸೋಡಿಯಂ 10 EC ಅಥವಾ 300 ಮಿಲಿಲೀಟರ್ ಕ್ವಿಸಲೋಫಾಪ್ ಇಥೈಲ್ 5 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಹತ್ತಿ ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರಿ ಕೈಗಳೇ ಅಥವಾ ಅಂತರ ಬೇಸಾಯದ ಮಾಡುವುದರಿಂದ ಬೆಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಲ್ಲಿ ಉತ್ತಮ ಗಾಳಿ ಸಿಗುವಂತೆ ಮಾಡಬಹುದು. ಇನ್ನು ಹೆಸರು ಬೆಳೆದಂತಹ ರೈತ ಬಾಂಧವರಲ್ಲಿ ಅವರಿಗಾಗಿ ಸಲಹೆಗಳು ಈ ರೀತಿಯಾಗಿವೆ. ಸಸ್ಯ ಹೇನು ಹಾಗೂ ಥ್ರಿಪ್ಸ್ ನುಷಿ ಹತೋಟಿಗಾಗಿ 1.7 ಮಿಲಿಲೀಟರ್ ಥ್ರೆಮೆಥೊಯೇಟ್ 30 EC ಅಥವಾ ಮೊನೋಕ್ರೋಟಾಫಾಸ್ 36 SL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗ ಕಂಡುಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನೋಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳನ್ನು